ನೀವು ಒಳಗೆ ಯಾವ ರೀತಿ ಅದನ್ನು ವ್ಯವಸ್ಥೆ ಮಾಡ್ಕೊಂಡ್ರೆ? ಒಳಗಡೆಗೆ ಕಾಂಕ್ರೀಟ್ ಟೈಪ್ ಹಾಕಿದ್ದೀವಿ. ಕಾಂಕ್ರೀಟ್ ಟೈಪ್ ಹಾಕಿದ್ದು ಇದು ಎಲ್ಲ ಸ್ನಾನ ಮಾಡಿದ ನೀರು ಗೀರು ಎಲ್ಲ ಹೊರಗಡೆಗೆ ಹೋಗಂಗೆ ಡೌನ್ ಮಾಡಿದ್ದೀವಿ. ಹಂಗಾಗಿ ನಿಂತು ನೀರು ಕೂಡ ಎಲ್ಲಿ ಇರಬಾರ್ದು ಅಂತಂದೇಳಿ ಕ್ಲೀನಾಗಿ ಲೆವೆಲ್ ಮಾಡಿದ್ವಿ. ಈ ಗೋದಲಿ ಮಾಡ್ತಾರಲ್ಲ ಅಂದರೆ ಹುಲ್ಲಾಕ್ಲಿಕ್ಕೆ ಅದೆಲ್ಲ, ಅದನ್ನು ಮಧ್ಯದಲ್ಲೇ ಮಾಡಿದಾರ ಅಥವಾ ಗ್ವಾಡಿಗೆ ಮಾಡಿದ್ರೆ? ಇಲ್ಲ, ಆ ಸೈಡ್ ಈ ಸೈಡ್ ಏನು ಮುಂದ್ಲ ಭಾಗದ ಮಾಡಿದ್ವಿ. ಮಕಮಕ ಪದ್ಧತಿ ಅಥವಾ ಬಾಲಬಾಲ ಪದ್ಧತಿ ಅಂತ ನಮ್ಮ ವಿಜ್ಞಾನಿಗಳು ಬಾಲಬಾಲ ಪದ್ಧತಿ ಪ್ರಕಾರ ಮಾಡಿದ್ವಿ. ಎಷ್ಟು ಅಲ್ಲಿ ಜಾನುವಾರುಗಳು ನೀವು ಕಟ್ಟಲಿಕ್ಕೆ ಅವಕಾಶ ಇದೆ? ಒಂದು 20 ಕಟ್ಬೋದ್ರಿ. ಈಗ ನೀವು ಎಷ್ಟು ತಂದಿದ್ದೀರ? ಈಗ 8 ತಂದಿದ್ದೀವಿ. ಯಾವ ತಳಿ? HF. 8 ಅವೇನ? 8 HF. ಎಲ್ಲಿಂದ ತಂದ್ರಿ? 2 ನೆಲಮಂಗಲ ತಂದೀವಿ, ಒಂದು 3 ದಾವಣಗೆರೆ ತಂದೀವಿ, ಒಂದು 4 ಅಮ್ಮನಕೇರಿ ತಂದೀವಿ ಕೂಡ್ಲಿಗೆ ಹತ್ರ. ಒಂದೊಂದು ಆಕಳ ಎಷ್ಟು ಬೆಲೆ ಬಾಳ್ತವೆ? ಒಂದು ಆಕಳ 2 ಸೇರಿ ನೆಲಮಂಗಲದಿಂದ 140,000 ತಂದೀವಿ. ಒಂದು 3 ಆಕಳನ 45,000 ಹಂಗೆ ತಂದೀವಿ. ಒಂದು 2 ಆಕಳ 40,000 ಹಂಗೆ ತಂದಿವಿ. ಈ ಮ್ಯಾಲೇನು ಶೀಟ್ ಹಾಕಿದ್ರೆ ನಿಮ್ಮ ಕೊಟ್ಟಿಗೆಗೆ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡಿ? ಶೀಟ್ ಹಾಕಿದ್ದೀವಿ ಸರ್. ಅದು ಹೀಟ್ ಆಗಲ್ಲ? ಇಲ್ಲ, ಫ್ಯಾನ್ ಹಾಕಿದ್ವಿ ಸರ್. ಅದ್ರಾಗ ಬ್ಯಾಸಿಗೆ ಟೈಮ್ನಾಗ ಸ್ವಲ್ಪ ಹೀಟ್ ಹಾಕೈತೆ ಅಂತಂದೇಳಿ ಫ್ಯಾನ್ ಹಾಕಿವಿ. ಈಗ ಸೈಡ್ಗೆ ಗೋಡೆಯಲ್ಲಿ ಏನು ಕಿಟಕಿ ಟೈಪ್ ಏನೋ ಮಾಡಿದ್ರೆ? ಕಿಟಕಿ ಟೈಪ್ ಮಾಡಿದ್ರೆ ಅದಕ್ಕೆ ಸೊಳ್ಳೆ ಪದರೆ ಕೂಡ ಹಾಕಿದ್ದೀವಿ, ಸೊಳ್ಳೆ ಕಡಿಬಾರ್ದು ಅಂತಂದೇಳಿ. ಮಳೆಗಾಲ ಟೈಮ್ನಾಗ ಸೊಳ್ಳೆ ಕಡಿಬಾರ್ದು ಅಂತ ಕಿಟಕಿಗೆ ಹಾಕಿ. ಬೆಳಕಿನ ವ್ಯವಸ್ಥೆ? ಲೈಟ್ ವ್ಯವಸ್ಥೆ ಐತಲ್ಲ, ಲೈಟ್ ನೈಟ್ ಎಲ್ಲ ಲೈಟ್ ಇರ್ತೈತಿ. ನೀವು ಆಕಳುಗಳನ್ನು ಸ್ವಚ್ಛ ಮಾಡಬೇಕಾದ್ರೆ ಅಲ್ಲಿ ಬಿದ್ದಂಥ ನೀರು ಕ್ಲೀನಾಗಿ ಅರ್ದೋಗಂಗೆ ಎಲ್ಲ ವ್ಯವಸ್ಥೆ? ಎಲ್ಲ ಕ್ಲೀನಾಗಿ ಇಲ್ಲಿ ಹೊಲಕ್ಕೆ ಹೋಗಂಗೆ ಮಾಡಿವ್ರಿ. ಪಂಪ್ಸೆಟ್ಟಿಗೆ ಅಟ್ಯಾಚ್ಮೆಂಟ್ ಮಾಡಿ ಹೊಲಕ್ಕೆ ಹೋಗಂಗೆ ಮಾಡಿಬಿಟ್ಟು, ಎಲ್ಲಿ ನಿಂತ್ಕೋಬಾರ್ದು ನೀರಂತ. ಯಾಕಂದ್ರೆ ನಿಂತ್ಕಂದ್ರೆ ನೀರು ಸೊಳ್ಳೆ ಜಾಸ್ತಿ ಹಾಕುವ ಅಂತ ಹೇಳಿ. ನಿಮಗೆ ಹೈನುಗಾರಿಕೆ ಮಾಡಿ ಇದಕ್ಕಿಂತ ಮೊದಲು ಅನುಭವ ಇತ್ತ? ಇತ್ತು ಸರ್. 1, 2, 3 ಮಾಡಿದ್ವಿ. ಫಸ್ಟ್ ಮನೆಗೆ 1, 2 ಮಾಡ್ಕೊಂಡಿದ್ವಿ. ಅದರಲ್ಲಿದ್ದು ಸ್ವಲ್ಪ ಹೆಚ್ಚಿಗೆ ಲಾಭ ಐತೆ ಅಂತಂದೇಳಿ ಅದನ್ನು ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡಿವಿ. ನೀವು HF ತಳಿ ಕನಿಷ್ಠ ಒಂದು ಹೊತ್ತಿಗೆ ಎಷ್ಟು ಹಾಲು ಕೊಡುತ್ತೆ? ಒಂದು ಆಕಳ 9-10 ಲೀಟ್ರ್ ಇರ್ತೈತೆ ಸರ್, ಒಂದು ಸಲಕ್ಕೆ. ಅಂದರೆ ದಿನಕ್ಕೆ ಒಂದು 20 ಲೀಟ್ರ್ ಅದ್ರ ಕನಿಷ್ಠ? ಒಂದು 18 ಲೀಟ್ರ್ ಅಂತೂ ಕನಿಷ್ಠ ಬರ್ತವೆ ಒಂದು ಆಕಳಿಗೆ. ಆಲ್ ಇಂಡಿಯಾ ವ್ಯವಸ್ಥೆ ಯಾವ ರೀತಿ ಮಾಡ್ತೀರಾ? ಇಲ್ಲೇ ಕೈಲಿ ಹಿಂಡ್ತಿದ್ದೀವಿ ಸರ್. ಈಗ ಲೇಬರ್ ಹಚ್ಚೇ ಹೆಣಿಸ್ತೀವಿ. ಅವು ಮಿಷಿನ್ ಗಿಷಿನ್ ತರಬೇಕಂತ ಅನ್ಕಂದ್ವಿ. ನಾನು ದೊಡ್ಡ ಮಟ್ಟಕ್ಕೆ ಮಾಡಿದ ಮ್ಯಾಗ ಮಿಷಿನ್ ತರೋಣ ಅಂತ ಅನ್ಕಂದ್ವಿ. ಅದು ಏನು ಅಷ್ಟು ಐಡಿಯಾ ಇಲ್ಲ, ಅದನ್ನು ತಿಳ್ಕೊಬೇಕಂತ ಅನ್ಕಂದ್ವಿ. ಅವನ್ನ ಆರೈಕೆ ಮಾಡಿದ್ರು ನಾವು ಸಾಮಾನ್ಯ ಜವಾರಿ ತಳಿ ಆಕಳುಗಳು ಎಮ್ಮೆಗಳು ಇದ್ದರೆ ಎಲ್ಲೋ ಮೇಯ್ತವೆ, ಎಲ್ಲೋ ಬಂದು ಮಲಗ್ತವೆ, ಅವಕ್ಕಂಥ ತೊಂದರೆನೂ ಆಗೋದಿಲ್ಲ. ಈ ಒಂದು ಈ ಜರ್ಸಿ ಆಕಳುಗಳನ್ನ HF ಆಕಳುಗಳನ್ನ ನೀವು ನಿರ್ವಹಣೆ ಮಾಡಬೇಕಂದ್ರೆ ಏನೇನು ಮಾಡಬೇಕು? ಅವನ್ನ ಫಸ್ಟು ತಳಗೆಲ್ಲ ಕ್ಲೀನಾಗಿ ಇಡಬೇಕು ಫಸ್ಟು. ಇನ್ನೊಂದು ಏನಂದರೆ ಸ್ವಲ್ಪ ಆರೋಗ್ಯ ಸ್ವಲ್ಪ ಗಮನ ಕೊಡಬೇಕು ಅವಕ್ಕೆ. ಯಾಕಂದರೆ ಒಂದಿನ ಆರಾಮಿಲ್ದಂಗೆ ಇರ್ಬೋದು, ಒಂದಿನ ಬೇಸಿರ್ತೈತಿ. ಇನ್ನೊಂದು ಮೇವು ಮೇಯ್ತಾ ಮೇಯ್ತಾನೆ ಸ್ವಲ್ಪ ಆರೋಗ್ಯ ಆಗಲ್ಲ, ಅವಾಗ ಡಾಕ್ಟ್ರನ್ನ ಕರ್ಕೊಂಬರ್ಬೇಕು. ಅವೆಲ್ಲ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟ್ರನ್ನ ಸಂಪರ್ಕಿಸಬೇಕು. ವಾರಕ್ಕೊಂದ್ಸಲ ಆಗಲಿದ್ದರೂ 15 ದಿನಕ್ಕೆ ಒಂದ್ಸಲ ಡಾಕ್ಟ್ರನ್ನ ಕರ್ಕೊಂಬರ್ಬಂದು ಸ್ವಲ್ಪ ಚೆಕಪ್ ಮಾಡಿಸ್ಲೇಬೇಕು. ET ಬರ್ತಿರ್ತಾವೆ. ಇನ್ನು ಒಂದು ಮೇವು ತಾಯಿ ಇಲ್ಲ, ಇನ್ನೊಂದು ಹಾಲು ಹಿಂಡಿದ್ರೆ ಕೂಡ ಸ್ವಲ್ಪ ಎಫೆಕ್ಟ್ ಆಗತ್ತೆ, ಗಡ್ಡಿ ಕಟ್ತಾವೆ. ಅವೆಲ್ಲ ಡಾಕ್ಟ್ರ್ ಕಂಪಂಗಲ್ಲ ಸರಿಯಾಗಿ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಅದ್ರ ನಮಗೆ ಹೆಚ್ಚಿಗೆ ಮಾಹಿತಿ ಅದರಲ್ಲಿಂದ ಪಡ್ಕೊತೀವಿ. ಅದು ಮೇವಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ? ಮೇವಿನ ವ್ಯವಸ್ಥೆ ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ ಒಂದು ಬೀಜ ಕೊಟ್ಟಿದ್ರು ಮೇವಿಗೆ, ಅದು ಚೆನ್ನಾಗಿ ಬಂದೈತೆ ಮೇವು. ಅದು ಎಂಥ ತಳಿ ಅಂತ ಗೊತ್ತಿಲ್ಲ, ಅದು ಹೆಸರು ಬರ್ತಾ ಇಲ್ಲ. ಅದು ಭಾಳ ಚೆನ್ನಾಗಿ ಬಂದೈತೆ. ಅವ್ರು ಕೂಡ ಬಂದು ನೋಡಿಕೊಂಡು ಹೋಗಿದ್ರು, ಅದನ್ನ ಫೋಟೋ ಕೂಡ ತಕ್ಕೊಂಡು ಹೋಗಿದ್ರು. ಅದು ಭಾಳ ಚೆನ್ನಾಗಿ ಬರಗತ್ತೆ. ಇನ್ನೊಂದು ಪ್ಯಾರ ಅಂತ ಹಾಕಿವಿ, ಅಲ್ಲಿಂದ ಒಂದು ಮೇಪೇರ್ ಅಂತ ಹಾಕಿವಿ. ಒಟ್ಟು 3 ತಳಿ ಮೇವನ್ನ ಹಾಕಿದ್ವಿ ಅಲ್ಲಿಂದ. ಅದ್ರ ಜೊತೆಗೆ ಒಣ ಹುಲ್ಲು ಕೂಡ ಕೊಡ್ತಾಯಿದ್ವಿ. ಒಣ ಹುಲ್ಲು ಏನೇನು ಕೊಡ್ತೀರಿ? ಸೊಪ್ಪಿ, ಅಲ್ಲಿಂದ ಹುಲ್ಲು, ಅಲ್ಲಿಂದ ರೌದಿ ಮೆಕ್ಕೆಜೋಳದ್ದು. ಇದೊಂದು 3 ಥರ ಶೇಂಗಾ ಹಾಕಿದ್ರೆ 3 ಥರ ಒಣ ಮೇವು ಹಾಕ್ಬೇಕು. ಈ ಶೇಂಗಾ ಒಟ್ಟು ಅಂಥದ್ದೇನಿಲ್ಲ? ಶೇಂಗಾ ಒಟ್ಟೇನಿಲ್ಲ ರೀ. ಶೇಂಗಾ ಒಟ್ಟು ಕೂಡ ಹಾಕ್ಬೋದು, ಏನು ಪ್ರಾಬ್ಲಮ್ ಬರಲ್ಲ. ಇನ್ನೊಂದು ಒಣ ಮೇವು ಹಾಕಿದಾಗಿದ್ದ ಏನು ಇದು ವೆರೈಟಿ ಅಂದ್ರೆ ಹಾಲು ಕ್ವಾಲಿಟಿ ಬರುತ್ತೆ. ಹಸಿ ಮೇವು ಹಾಕಿದ್ರೆ ಹಾಲು ಕ್ವಾಲಿಟಿ ಬರಲ್ಲ, ಒಣ ಮೇವು ಹಾಕಿದ್ರೆ ಹಾಲು ಕ್ವಾಲಿಟಿ ಬರುತ್ತೆ, ಡಿಗ್ರಿ ಪ್ರಾಬ್ಲಮ್ ಇರಲ್ಲ. ಆಕಳಿಗೆ ಕೂಡ ಎಫೆಕ್ಟ್ ಆಗಲ್ಲ, ಬೇಗ ಕಟ್ಟಿಗಂತ. ಒಂದು ಆಕಳ ಎಷ್ಟು ತಿಂಗಳವರೆಗೂ ಹಾಲು ಕೊಡ್ತೈತೆ? ಅದು 8-9 ತಿಂಗಳ ಮಟ್ಟ ಕೊಡ್ತೈತೆ ಸರ್. ಅದ್ರ ಮೇಲ್ಪಟ್ಟು ಹಿಂಡ್ತೇವೆ ಸರ, ಆದರೆ ಒಳಗೆ ಕರ ಬಲ್ಯದಿಲ್ಲ ಅಂತಂದೇಳಿ 2 ತಿಂಗಳ ಗ್ಯಾಪ್ ಕೊಡ್ತೇವೆ ಸರ್. ಅಂದರೆ ನೀವು ಅದೇನು ಬೆದಿಗೆ ಬಂದತ್ತಂತ ಹೇಳ್ತಾರಲ್ಲ, ಅಂದರೆ ಅದಕ್ಕೆ ಏನು ಈಟಿಗೆ ಬಂದತ್ತಂತ ಹೇಳ್ತಾರೆ, ಅದು ಬಂದಿಂದನೂ ನಿಮಗೆ ಎಷ್ಟು ದಿನದವರೆಗೆ ಕೊಡ್ತದೆ ಅದು? ಈಟ್ ಬಂದ ಮೇಲೆ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಇಂಜೆಕ್ಷನ್ ಮಾಡಿಸ್ತಾರೆ. ಇಂಜೆಕ್ಷನ್ ಮಾಡಿಸಿದ ಮ್ಯಾಗ ಅದು 6 ತಿಂಗಳು ಮಟ್ಟ ಇರ್ತದೆ ರೀ. ಅಲ್ಲಿ ಇಂಜೆಕ್ಷನ್ ಅಂದರೆ ಗರ್ಭಧಾರಣ ಇಂಜೆಕ್ಷನ್ ಮಾಡಿಸ್ತೀರಿ ನಾವು. ಅದು ಈಟಿಗೆ ಬಂದಾಗ ಅಲ್ಲೇ ಮೂಕ ಬೇದಿ ಅಂತ ಬರುತ್ತೆ, ಒಂದೊಂದು ಆರಿಸ್ತಾವೆ. ಅದು ಬಂದ ಟೈಮ್ನಾಗ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲ ಈಟಿಗೆ ಬಂದೈತೆ ಹಾಕೋಣ ಅಂತೇಳಿ ಅವ್ರು ಇಂಜೆಕ್ಷನ್ ಮಾಡಿ ಹೋಗ್ತಾರೆ. ಇಂಜೆಕ್ಷನ್ ಮಾಡಿದ ಮ್ಯಾಗ ಒಂದು 5 ತಿಂಗಳು 6 ತಿಂಗಳು ಮಟ ಕಂಪಲ್ಸರಿ ಹಿಂಡಿ ಇರ್ತೈತಿ. ಈಟಿಗೆ ಬರೋಕ್ಕಿಂತ ಮುಂಚೆ 3 ತಿಂಗಳು ಹಿಂಡಿ ಇರ್ತೈತಿ, ಈಟಿಗೆ ಬಂದಮೇಲೆ ಒಂದು 4-5 ತಿಂಗಳು ಇರ್ತೈತಿ. ಆ ಸಮಯದಲ್ಲಿ ಈಗ ಕರು ಹಾಕೋ ಸಮಯದಲ್ಲಿ ಅದನ್ನು ನೀವು ಹೆಂಗೆ ಡೆಲಿವರಿ ಮಾಡ್ಕೊಂತೀವಿ? ಅದು ಫಸ್ಟು ಡೆಲಿವರಿ ಆಗೋ ಟೈಮಿಗೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡುತ್ತೆ ಆಕಳ, ಮಾಡೋ ಟೈಮಿಗೆ ಕರ ಸೀದಾ ಆಗುತ್ತೆ ಅಂತ ನಂಬಿಕೆ. ಅದು ಮಲ್ಕೊಂಡು ಹೊತ್ತಿನಾಗ ಕರ ಸಲೀಸಾಗಿ ಬಂದಿರ್ತೈತೆ ಅಂತ, ಹಂಗಾಗಿ ಅದು ಗೊತ್ತಾಗುತ್ತೆ ಬರೋ ಟೈಮಿಗೆ. ಫಸ್ಟ್ ಕಾಲು ಬರ್ತಾವೆ, ಆ ಚೆಂಡು ಬರುತ್ತೆ, ಆಮೇಲೆ ಎಳ್ಕೊಂತಾರೆ. ಆ ಸಮಯದಲ್ಲಿ ಡಾಕ್ಟರ್ ಇರ್ತಾರೆ? ಇಲ್ಲ, ಕೆಲವೊಂದು ಆಕಳಿಗೆ ಕಂಪಲ್ಸರಿ ನಾವು ಡಾಕ್ಟ್ರನ್ನ ಬಳಸ್ತೀವಿ, ಕೆಲವೊಂದು ಆಕಳುಗಳಿಗೆ ಡಾಕ್ಟ್ರಿನ ಬೇಕಾಗಿಲ್ಲ ರೀ, ಯಾಕಂದ್ರೆ ನಮಗೆ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇರ್ತೈತಲ್ಲ, ಅಂಥ ಆಕಳುಗಳು ನಾವೇ ಡೆಲಿವರಿ ಮಾಡ್ಕೊಂತೀವಿ. ಆ ಕರುಗೆ ನೀವು ಹಾಲು ಇಷ್ಟು ಇಂತಿಷ್ಟು ಹಾಲು ಉಣಿಸ್ಬೇಕಂತ ಇದಿರ್ತಲ್ಲ, ಅದಕ್ಕೆ ಎಷ್ಟು ಹಾಲು ನೀವು ಬಿಡ್ತೀರ? ಅದರಲ್ಲಿ ಅದನ್ನು ಬಿಡ್ಬೋದು ಸರ್, ಕರನ್ನು ಆಕಳಕ್ಕೆ ಬಿಡ್ಬೋದು, ಬಿಡಲಿದ್ರೆ ಒಂದು ಡಬರಿ ಮಾಡಿ ಆಕಳು ಕೆಲವನ್ನು ಹಾಕ್ತಾರೆ. ಅದನ್ನು ಒಂದು 15 ದಿನ ಮಟ್ಟ ಒಂದು 1.5 ಲೀಟ್ರು ಒಂದೊಂದು ಸಲಕ್ಕೆ ಬಿಡ್ತಾಯಿದ್ದೀವಿ. ಆಮೇಲೆ 15 ಲೀಟ್ರ್ 15 ದಿನ ಆದಮೇಲೆ ಒಂದು 1/2 ಲೀಟ್ರ್ ಬಿಡ್ತೀವಿ. ಅದಾಗಿ ಮೇಲ್ಪಟ್ಟು ಒಂದು 1 ಲೀಟ್ರ್ ಕುಡಿ ಹೋದ್ರಾಗ ಅಲ್ಲೇ ಕರು ಮೇವು ತಿಂದುಬಿಡುತ್ತೆ, ಆವಾಗ ಅದನ್ನ ಹಸಿ ಮೇವು ತಂದು ಅದಕ್ಕೆ ಮೇಂಟೈನ್ ಮಾಡ್ತೀವಿ. ಅದು ಹಾಲಷ್ಟು 1 ಲೀಟ್ರ್ 1.5 ತಿಂಗಳು ಮಟ್ಟ 2 ತಿಂಗಳು ಮಟ್ಟ ಕರು ಕಾಲು ಬಿಡ್ತೈತಿ. ಅಲ್ಲಿದ್ದ ಆಮೇಲೆ ಮೇವು ತಿನ್ನೋಕೆ ಇದು ಪ್ರಾರಂಭ ಮಾಡುತ್ತಲ್ಲ, ಆ ಟೈಮಲ್ಲಿ ಸ್ಟಾಪ್ ಮಾಡ್ತೀವಿ ಹಾಲು. ಒಂದು ವೇಳೆ ಹಾಲು ನೀವೇನೂ ಜಾಸ್ತಿ ಬಿಟ್ಟಿರಿ ಅಂದರೆ ಆ ಕರುಗೆ ಏನಾನು ತೊಂದರೆ ಆಗ್ಬೋದಾ? ಸ್ವಲ್ಪ 15 ದಿನ ಮಟ್ಟ ಒಳಗೆ ಜಾಸ್ತಿ ಬಿಟ್ಟನಂದ್ರೆ ಕರಕ್ಕೆ ಎಫೆಕ್ಟ್ ಆಗತ್ತೆ ರೀ, ಯಾಕಂದ್ರೆ ಗೀಬದಲ್ಲ ಅಂತ ಕುಡಿತಿತ್ತಲ್ಲ ಅದು ಎಫೆಕ್ಟ್ ಆಗುತ್ತೆ. ಒಂದು 15 ದಿನ ಮಟ್ಟ ಕರಕ್ಕೆ ಹಾಲು ಜಾಸ್ತಿ ಬಿಡಬಾರ್ದು, ಗೀಬದಲ್ಲ ಕುಡಿದ್ನಿ ಅಂದ್ರೆ ಉಚ್ಚಿಗೆನಾಗ ಸ್ಟಾರ್ಟ್ ಆಗುತ್ತೆ, ಹಂಗಾಗಿ ಕರ ಎಗ್ಳೋದಲ್ಲ, ಬಲಸಾಣಿ ಇರಲ್ಲ. ಹಂಗಾಗಿ ಅದನ್ನು ಕಡಿಮೆ ಅಂತದಾಗ ಫಸ್ಟ್ ಒಂದು 1 ವಾರ 20 ಕಡಿಮೆ ಅಂತದಾಗ ಹಾಲು ಕುಡಿಸ್ತಾ ಇದ್ದೀರಿ. ಆ ಸಮಯದಲ್ಲಿ ಈಗ ಆಕಳ ಹೆಚ್ಚಾಗಿ ನಿಮ್ಗೆ ಹಾಲು ಕೊಡುತ್ತೆ? ಅಲ್ಲ, ಆ ಸಮಯದಾಗಂತೂ ಈದ ಮ್ಯಾಗದ್ದಲ್ಲೇ ಹೆಚ್ಚಿಗೆ ಹಾಲು ಕೊಡ್ತಾನೆ ಇರ್ತೈತೆ ರೀ, ಅದಕ್ಕೆ ತಕ್ಕಂಗೆ ಫುಡ್ ಆಗ್ತಾ ಇರ್ಬೋದು. ನೀವು ಹೆಚ್ಚಿಗೆ ಚೆನ್ನಾಗಿ ತಿನ್ನಿಸಿದಷ್ಟು ಎಷ್ಟು ಚೆನ್ನಾಗಿ ಅದನ್ನ ಫುಡ್ ಹಾಕಿ ಮೇಂಟೈನ್ ಮಾಡ್ತೀವೋ ಅಷ್ಟು ಹಾಲು ಹಿಡ್ತೈತೆ ರೀ. ಅದು ನಾವು ಫುಡ್ ಕಮ್ಮಿ ಮಾಡಿದರೆ ಹಾಲು ಹಿಂಡ್ಬೇಕಂದ್ರೆ ಹಿಂಡಂಗಿಲ್ಲ. ನಿಮಗೆ 8 ಆಕಳ ಅದರಲ್ಲಿ ಈಗ ಸದ್ಯ ಎಷ್ಟು ಆಕಳ ನಿಮಗೆ ಹಾಲು ಕೊಡ್ತಾಯಿದ್ದಾವೆ? ಈಗ 8 ಆಕಳನ ಹಾಲು ಕೊಡ್ತಾಯಿದ್ದಾವೆ ರೀ. 8 ಆಕಳ ಹಾಲು ಕೊಡ್ತಾ ಇದ್ರೆ ಕೂಡ ಈಗ ಕನಿಷ್ಠ ಮುಂಜಾನೆ ಒಂದು 40 ಲೀಟ್ರ್ ಸಂಜೆಲ್ ಒಂದು 40 ಲೀಟ್ರ್ ಬರ್ತಾ ಇದೆ. ಈಗ ನೀವು ಹಾಲನ್ನ ಎಲ್ಲಿಗೆ ಮಾರಾಟ ಮಾಡ್ತೀರಿ? ಉಪ್ನಾಕ್ನಳ್ಳಿಗಂತ KMF ಒಂದು ಇದೇ ಐತ್ರಿ, ಡೈರಿ ಮಾಡ್ಯಾರ, ಅಲ್ಲಿಗೆ ಸಪ್ಲೈ ಮಾಡ್ತೀವಿ. ಅಂದರೆ ಬೆಳಗ್ಗಿನ ಹಾಲು ಸಂಜೆ ಹಾಲು ಎರಡು ಸಪ್ಲೈ ಮಾಡ್ತೀವಿ. ಬೆಳಗಿನ ಹಾಲನ್ನು 7 ಗಂಟೆಗೆಲ್ಲ ಹಾಕ್ಬೇಕು ರೀ, ಸಾಯಂಕಾಲ ಹಾಲು ಕೂಡ 7 ಗಂಟೆ ಅಷ್ಟೇ ಹಾಕ್ಬಿಡ್ಬೇಕು. ಅಲ್ಲಿ ಅವ್ರು ಏನು ಮಾಡ್ತಾರೆ? ಅಲ್ಲಿ ಅವ್ರು KMF ಇದಕ್ಕೆ ಕಳಿಸ್ತಾರೆ ರೀ, ಒಕ್ಕೂಟಕ್ಕೆ ಇಟಿಗೆ ಒಕ್ಕೂಟ ಮಾಡ್ಯಾರಲ್ಲ ಸರ್, ಅಲ್ಲಿದ್ದ ಅವರು ಲಾರಿಯಲ್ಲಿ ಇದು ಮಾಡಿಸಿ ಬಳ್ಳಾರಿ ಕಳಿಸ್ತಾರೆ. KMF ಇದಕ್ಕೆ KMF ಕಳಿಸ್ತಾರೆ. ಅಂದರೆ ಅವರೇನು ಇನ್ನು ಇದು ಮಾಡ್ತಾರಲ್ಲ, ಶಿಥಿಲೀಕರಣ ಮಾಡ್ತಾರಂತ ಏನು ಹೇಳ್ತಾರಲ್ಲ? ಹೌದೌದು, ಅದು ಏನೋ ಇದಕ್ಕೆ ಪ್ಯಾಕೆಟ್ ಹೊಡೆದು ಕೊಡ್ತಾಯಿದ್ದಾರೆ, ಎಲ್ಲ ಸಪ್ಲೈ ಮಾಡ್ತಾಯಿದ್ದಾರೆ, ಅದ್ರಾಗ ಅವ್ರು ಹಸಿಯಲ್ಲ ಬೆಣ್ಣೆ ತೆಗಿತಾರೆ, ಹಂಗಾಗಿ ಅವರೊಂದೆಲ್ಲ ಒಂದು ಕ್ರಮಬದ್ಧವಾಗಿ ಮಾಡಿಕೊಂಡಾರ ಅವರು. ನಿಮ್ಮ ಹಾಲು ಎಷ್ಟು ರೇಟ್ ತೊಗೊಂತಾರೆ? ನಮ್ಮದು KMF 21 ರೂಪಾಯಿ ರೇಟ್ ಕೊಡ್ತಾರೆ 1 ಲೀಟ್ರಿಗೆ, ಅಲ್ಲಿದ್ದ ಗೌರ್ಮೆಂಟ್ನವ್ರು 2 ರೂಪಾಯಿ ಕೊಡ್ತಾಯಿದ್ರು, ಒಟ್ಟು 23 ರೂಪಾಯಿ 23 ರೂಪಾಯಿ ಬೀಳ್ತಾ ಇದೆ. ಈಗ ಹಾಲು ಒಳ್ಳೆ ಕ್ವಾಲಿಟಿ ಇದ್ದಾವೆ ಅಂತ ಅವರಿಗೆ ಹೆಂಗೆ ಅದನ್ನು ತೀರ್ಮಾನ ಮಾಡ್ತಾರೆ? ಅಲ್ಲಿ ಕಂಪ್ಯೂಟ್ರ್ ಕೆಲವೊಂದು ಡೇರಿಗೊಳಗೆ ಕಂಪ್ಯೂಟ್ರ್ ಐತ್ರಿ, ಕೆಲವೊಂದು ಡೇರಿಯಾಗ ಮ್ಯಾಪ್ ಇಟ್ಟು ಚೆಕ್ ಮಾಡ್ತಾಯಿದ್ದಾರೆ, ಹಂಗಾಗಿ ಫ್ಯಾಟ್ ಲಾಸ್ಟಿಗೆ KMF ಅಲ್ಲಿ ಇಟ್ಗಿತಾಗ ಫ್ಯಾಟ್ ಹಾಕಿ ಚೆಕ್ ಮಾಡ್ತಾರೆ. ಈ ಮರಬಾಳ ಉಪ್ನಾಕ್ನಳ್ಳಿ ಡೇರಿದು ಇಷ್ಟು ಬಂದೈತಿ ಫ್ಯಾಟು, ಅಲ್ಲಿದ್ದ ಬೊಮ್ಮಳ್ಳಿ ಡೇರಿದು ಇಷ್ಟು ಬಂದೈತಿ, ಅಲ್ಲಿದ್ದ ಇನ್ನೂ ಮರ ಉಪ್ನಾಕ್ನಳ್ಳಿ ಡೇರಿದು ಇಷ್ಟು ಬಂದೈತಿ, ತಾಂಡದ ಇಷ್ಟು ಬಂದೈತಿ, ಅವೆಲ್ಲ ಚೆಕ್ ಮಾಡ್ತಾರೆ. ಆ ಫ್ಯಾಟ್ಗಳಿದವರು ಅವು ಆ ಫ್ಯಾಟಿನ ಪ್ರಕಾರ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಹಾಕೋಂಥ ಹಾಲು ಅದೇ ನಿಮ್ಮೂರಲ್ಲಿ ಇನ್ನೂ ಒಬ್ಬರು ಯಾರೋ ಹಾಕ್ತಿರ್ತಾರೆ, ಎಲ್ಲ ಸೇರಿ ಒಟ್ಟಿಗೆ ಕಳಿಸ್ತಾರೆ, ಅಂದರೆ ನಿಮಗೆಲ್ಲ ಒಂದೇ ಧಾರಣೆ ಸಿಗುತ್ತೆ? ಒಂದೇ ಧಾರಣೆ ಸಿಗುತ್ತೆ ರೀ. ಇಲ್ಲಿ ಅಂದರೆ ಡಿಗ್ರಿ ಹಾಕಿ ನೋಡ್ತಾ ಇದ್ರಲ್ಲ, ಫಸ್ಟ್ ಡೇರಿಯಾಗಿ ತಗೊಂತ ನಮ್ಮ ಹಾಲ್ನ ಒಂದೊಂದು ಒಬ್ಬೊಬ್ಬರೇ ಒಂದೊಂದು ಹಾಲ್ನ ಡಿಗ್ರಿಯಾಗಿ ಚೆಕ್ ಮಾಡ್ತಾರೆ, ಹಂಗಾಗಿ ನಿನ್ಗೆ ಹಾಲು ಇಷ್ಟು ಬರ್ತಾ ಇದೆ, ಸ್ವಲ್ಪ ಕಡಿಮೆ ಆತಂದ್ರೆ ಕೂಡ ಅವ್ರು ಹೇಳ್ತಾರೆ ನಿನ್ನ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡು. ಅವರು ಕೇವ ಫಾರ್ ಒಂದು ಫುಡ್ಗಳು ಕೊಡ್ತಾರೆ, ಸ್ವಲ್ಪ ಕಮ್ಮಿ ಆತಂದ್ರೆ ಬೇರೆ ಫುಡ್ ತಯಾರು ಮಾಡಿಕೊಡ್ತಾರೆ. ಈಗ ನಾವು ಕಂಪ್ಲೇಂಟ್ ಹೇಳ್ತಾ ಇರ್ಬೇಕು ಅವರಿಗೆ, ನಮ್ದು ನಾವೊಂದು ಆಕಳ ಡಿಗ್ರಿ ಬರ್ತಾಯಿಲ್ಲ, ಇನ್ನೊಂದು ಆಕಳ ಡಿಗ್ರಿ ಬರ್ತೈತಿ, ಅದಕ್ಕೆ ಕನ್ಫರ್ಮ್ ಏನು. ಅವರು ಒಂದೊಂದು ಸಲ ಅವ್ರು ಚೆಕಿಂಗ್ ಕೂಡ ಬರ್ತಾರೆ, ನಿನ್ನ ಹಾಲು ಸಪ್ರೇಟ್ ಸಪ್ರೇಟ್ ತಗೊಂಬ, ಅದಕ್ಕೆ ಕ್ವಾಲಿಟಿ ಏನೈತೆ ಅಂತ ಚೆಕ್ ಮಾಡ್ತಾರೆ. ಅದು ಕರೆಕ್ಟ್ ಇತ್ತಂದ್ರೆ ಮೆಜರ್ಮೆಂಟ್ ಮಾಡ್ತಾರೆ, ಇಲ್ಲಾಂದ್ರೆ ಅದು ಆಕಳು ಪ್ರಾಬ್ಲಮ್ ಇದ್ದೈತಂದ್ರೆ ಡಾಕ್ಟ್ರ ಅವರು ಕೆಮಫಲ್ಲಿದ್ದಲೇ ಕಳಿಸ್ತಾರೆ, ಕೆಮಫಲ್ಲಿದ್ದ ಡಾಕ್ಟ್ರನ್ನ ಕಳಿಸಿ ಅದನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಇದಕ್ಕೇನು ಒಳಗೆ ಅಟ್ಯಾಚ್ಮೆಂಟ್ ಏನೇನು ಕಾಯಿಲೆ ಐತೋ, ಏನು ಗರ್ಭಕೋಶದಲ್ಲಿ ಎಫೆಕ್ಟ್ ಐತೋ, ಏನು ಕೆಚ್ಚಲದಾಗಿದ್ದ ಏನೇನು ಪ್ರಾಬ್ಲಮ್ ಐತೋ, ಅವರೆಲ್ಲ ಬಂದು ಚೆಕ್ ಮಾಡಿ ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ, ಕೆಲವೊಂದು ಪೌಡ್ರ್ಗಳು ಕೊಡ್ತಾರೆ, ಕೆಲವೊಂದು ಫುಡ್ಡು ಕೊಡ್ತಾರೆ ಅದಕ್ಕೆ ಅದಕ್ಕೆ ಸಪ್ರೇಟ್ ಇಡ್ರಿ ಅಂತ. ನೀವು 8 ಆಕಳದ ಹಾಲು ತೊಗೊಂಡು ಹೋಗ್ತಾರೆ, ಎಲ್ಲ ಒಟ್ಟಿಗೆ ತೊಗೊಂಡು ಹೋಗ್ತಾರೆ? ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ತೀವಿ. ಅದರಲ್ಲಿ ಯಾವುದೋ ಒಂದು ಆಕಳದ್ದು ಏನೋ ತೊಂದರೆ ಆಯ್ತಂದ್ರೆ ಮತ್ತೆ ಎಲ್ಲ ಹಾಲು ವೇಸ್ಟ್ ಆಗುತ್ತೆ? ಇಲ್ಲ, ಒಂದು 50 ಡಿಗ್ರಿ ಒಂದು ಫಾಲ್ಟ್ ಕಮ್ಮಿ, ಒಂದು ಪಾಯಿಂಟ್ ಕಮ್ಮಿ ಬಂದೈತೆ ಅಂದರೆ ನಾವು ನೆಕ್ಸ್ಟ್ ಸಾಯಂಕಾಲದಿಂದ ಚೆಕ್ ಮಾಡ್ತೀವಿ ಒಂದೊಂದು ಆಕಳದ್ದು, ಅದು ಯಾವ್ದು ಕಡಿಮೆ ಬಂದೈತಿ ಇವತ್ತಂತ ನಮಗೆ ಗೊತ್ತಾಗೋದಂದ್ರೆ ಸಾಯಂಕಾಲನೇ. ಇವತ್ತು ಒಂದಿಷ್ಟು ಸಲ ಮುಂಚೆಲ್ಲಿ ಒಯ್ದು ಹಾಕ್ಬಿಡ್ತೀವಿ, ಒಂದು ಪಾಯಿಂಟ್ ಕಮ್ಮಿ ಬೇಕೈತೆ ಅಂದರೆ ಯಾವುದೋ ಒಂದು ಆಕಳು ಪ್ರಾಬ್ಲಮ್ ಐತಿ. ಅದೇನು ಇವತ್ತು ಅವ್ರು ನಮ್ಮ ಕೊಠಡಿ ಇರೋಲ್ಲಿ ಏನು ಲೇಬರ್ಗಳದ್ರಲ್ಲ, ಇವತ್ತು ಯಾವುದೋ ಇದಕ್ಕೆ ಒಂದು ಕ್ವಾಲಿಟಿ ಇಲ್ಲ ಹಾಲು, ಅದು ಯಾವ್ದಕ್ಕೆ ಏನೇನು ಮೇವು ಕಮ್ಮಿ ಆಗಿರೋ, ಫುಡ್ ಕಮ್ಮಿ ಮಾಡಿರೋ. ಒಂದೊಂದು ಸಲ ಏನೇನು ಮಾಡಿದ್ರೆ ಪರ್ಪಟ್ಲೆ ಫುಡ್ ಇಡೋ ಹೊತ್ತಿನಾಗ ಕೆಲವೊಂದು ಪುಡಿಗಳು ಹಾಕ್ತಾರೆ, ಅವು ಕೆಮ ಫರ್ ಪುಡಿ ಕೊಟ್ಟಾರೆ, ಅದನ್ನೇನು ಪರ್ಪಟ್ಲೆ ಹಾಕಿಲ್ಲ ಅಂದ್ರೆ ಅದು ಕ್ವಾಲಿಟಿ ಕಮ್ಮಿ ಬರುತ್ತೆ. ಹಂಗಾಗಿ ಇವತ್ತು ಏನು ಫಾಲ್ಟ್ ಐತೆ ಆಗಂದಾಗ ಅವಾಗ ಏನೋ ಲೇಬರ್ ಕಡೆಗಿದ್ದೆ ಮೆಸೇಜ್ ಬಂತು, ಓಕೆ ಅಂತ ಚೆಕ್ ಮಾಡಲ್ಲ. ಇಲ್ಲ, ನಾವೆಲ್ಲ ಕಂಪಲ್ಸರಿ ಮೇಂಟೈನ್ ಮಾಡೀವಿ, ಒಂದು ಪ್ರಾಬ್ಲಮ್ ಏನಾಗಿಲ್ಲ ಅಂದ್ರೆ ಅದನ್ನು ನಾವು ಕಂಪಲ್ಸರಿಗೆ ಒಂದೊಂದು ಆಕಳದ ಹಾಲು ಚೆಕ್ ಮಾಡ್ತಾಯಿದ್ವಿ ಡಿಗ್ರಿ ತಗೊಂಡು. ಅವಾಗ ಅದು ಫಾಲ್ಟ್ ಬಂತಂದರೆ ಅದಕ್ಕೆ ಡಿಗ್ರಿ ಸಾಯಂಕಾಲ ಡಿಗ್ರಿ ಬಂದಿಲ್ಲ ಅಂದರೆ ನೆಕ್ಸ್ಟ್ ಅವರಿಗೆ ಕೆಮಫರಿಗೆ ಆಗಲೂ ಕಂಪ್ಲೇಂಟ್ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ತಿಪ್ಪರೆಡ್ಡಿ ಸ್ವಾಮಿ ಅಂತ ಅದಾರೆ ಈ ಮರಮಳ್ಳಿ ಆಸ್ಪತ್ರೆಗೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಫೋನ್ ನಂಬರ್ಲಿಂದ. ಈ ಥರ ನಮ್ದೊಂದು ಕ್ವಾಲಿಟಿ ಬರುತ್ತಾ ಇಲ್ಲ ಹಾಲು, ಏನು ಪ್ರಾಬ್ಲಮ್ ಐತಿ ಅದು ಅಂತಂದಾಗ ಅವ್ರು ಬಂದು ಅವ್ರು ಯಾರನ್ನ ಕಳಿಸ್ತಾರೆ, ಇಲ್ಲಾಂದ್ರೆ ಅವರೇ ಖುದ್ದುಮಾಗಿ ಬಂದು ಚೆಕ್ ಮಾಡ್ತಾರೆ. ಏನೋ ಮೇವಿನಲ್ಲಿ ಎಫೆಕ್ಟ್ ಆಗಿರ್ತೈತಿ, ಇಲ್ಲ ನೀರಿನಲ್ಲಿ ಎಫೆಕ್ಟ್ ಆಗಿರ್ತೈತಿ, ಇಲ್ಲ ಕೆಲವೊಂದು ಹಿಂಡಿಗಳದಾಗ ಫಾಲ್ಟ್ ಆಗಿರ್ತೈತಿ ಅದಕ್ಕೆ. ಹಂಗಾಗಿ ಚೆಕ್ ಮಾಡ್ತಾರೆ ಒಂದಿನ ಬಿಟ್ಟು. ನೀವು ಬೆಳಿಗ್ಗೆ ಈ ಸಾಯಂಕಾಲ ಚೆಕ್ ಮಾಡಿದ್ರೆ ಅಷ್ಟಕ್ಕೊಂದು ಪರ್ಫೆಕ್ಟ್ಲಿ ಸಿಗಲ್ಲ, ಬೆಳಿಗ್ಗೆ ಚೆಕ್ ಮಾಡಿದ್ರೆ ಸಿಗುತ್ತೆ. ಯಾಕಂದರೆ ಬೆಳಿಗ್ಗೆ ಅಂದರೆ ನೈಟೆಲ್ಲ ಮೇದು ಮಲ್ಕೊಂಡಿರ್ತೈತಲ್ಲ, ಪಕ್ಕ ನಮಗೆ ಗೊತ್ತಾಗಬೇಕಂದ್ರೆ ಮುಂಜಾನೆ. ಹಾಲು ಅಂದರೆ ಕಬ್ಬಿನಂಶ ಜಾಸ್ತಿ ಇದ್ದರೆ ಒಳ್ಳೆ ರೇಟ್ ಸಿಗುತ್ತೆ? ಕಬ್ಬಿನಂಶ ಇದ್ರೂ ಕೂಡ ಚೆನ್ನಾಗಿ ಏನಂದ್ರೆ ಫಿಕ್ಸ್ ರೇಟ್ ರೀ ಅದು. ಕಬ್ಬಿನಂಶ ಇದ್ರೆ ಚೆನ್ನಾಗಿ ನಮಗೆ, ಯಾಕಂದರೆ ಕ್ವಾಲಿಟಿ ಹಾಲು ಇತ್ತಂದ್ರೆ ಅಷ್ಟೇ ರೇಟ್ ಕೊಡ್ತಾರೆ ನಮಗೆ. ಆದರೆ ಕ್ವಾಲಿಟಿ ಕಮ್ಮಿ ಆತಂದ್ರೆ ರೇಟ್ ಡೌನ್ ಮಾಡಿಕೊಡ್ತಾರೆ. 21 ರೂಪಾಯಿ ಇದ್ದದ್ದು 19 ರೂಪಾಯಿ ಕೊಡ್ಬೋದು, 18 ರೂಪಾಯಿ ಕೊಡ್ಬೋದು, 20 ರೂಪಾಯಿನೂ ಕೊಡ್ಬೋದು. ಆದರೆ ಮೇಲ್ಪಟ್ಟು ಒಳಗೆ ಬಂತಂದ್ರೆ ಕ್ವಾಲಿಟಿ. ಈಗ ನಿಮ್ಮ ಒಂದು ಹೊತ್ತಿಗೆ 40 ಲೀಟ್ರ್ ಸಿಗ್ತಾವೆ ಅಂತಂದು ಹೇಳಿದ್ರೆ ಒಂದು ಹೊತ್ತಿಗೆ, ಎರಡು ಹೊತ್ತಿಗೆ ಒಂದು 70-80 ಲೀಟ್ರ್, 70-80 ಅಂದರೆ ಎಷ್ಟಾಯಿತು? 1700 ರೂಪಾಯಿ ಅಂತೂ ಕನಿಷ್ಠ ಮ್ಯಾಕ್ಸಿಮಮ್ ಸಿಗುತ್ತೆ. ಒಂದು ಡೈರಿ ನಿರ್ವಹಣೆ ಮಾಡಲಿಕ್ಕೆ ಖರ್ಚು ಎಷ್ಟಾಗ್ಬೋದು? ಅದು ಕೊಠಡಿ ಕಟ್ಟಕ್ಕೆ ಖರ್ಚು ಕಡಿಮೆ ಪ್ರಮಾಣದಲ್ಲಿ ಕೂಡ ಮಾಡ್ಕೋಬೋದ್ರಿ. ಯಾಕಂದರೆ ನಾವು ಈಗ ಏನು ಮಾಡಿದ್ವಿ ಅಂದರೆ ಎಳ್ಳಿ ಅಳಿಸಿದ್ವಿ ಮನೆ, ಸ್ವಲ್ಪ ಎಳ್ಳಿಗಳದ್ದು ತೀರುಗಳದ್ದು ಪ್ರತಿಯೊಂದು ಬಂತಂದ್ರೆ ಅದನ್ನು ಸ್ವಂತ ಮಾಡಿಸಿ ಅಂದರೆ ಖರ್ಚು ಬರ್ತೈತಿ. ಈಗ ಕೆಲವೊಬ್ಬರು ಖರ್ಚಿಗೆ ಬರಲಾರ್ದಂಗೆ ಕೂಡ ಮಾಡ್ಕೋಬೋದು, ಅದಕ್ಕೆ ಅದ್ರಾಗ ಉಳಿಸ್ಬೋದು ನಾವು. ಯಾಕಂದರೆ ಹೆಂಗೆ ಚಪ್ರಕ್ಕೆ ಹಾಕ್ಬೋದು, ಇಲ್ಲ ಮೇಲತ್ತು ಎಳ್ಳಿ ಅಳಿಸ್ಕೊಂಡು ಅವರೇ ಸ್ವಂತ ಇದನ್ನು ಮಾಡ್ಕೊಂಡು ಕಡಿಮೆ ಖರ್ಚಿನಂಗೆ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಲಾಭ ಸಿಗುತ್ತೆ ಅದ್ರಾಗ. ನಾವು ಎಲ್ಲ ಮನೇದು ಇರೋಕ್ಕೋಸ್ಕರ ಸ್ವಲ್ಪ ಮಾಡ್ಕೊಂಡಕ್ಕೆ ಅದು ಕಡಿಮೆ ಖರ್ಚನ್ನು ಕಾಣಿಸ್ತೈತಿ, ಬೇರೆ ಅದನ್ನೇ ಮಾಡಿದಂದ್ರೆ ಸ್ವಲ್ಪ ಜಾಸ್ತಿ ಖರ್ಚು ಕಾಣಿಸ್ತದೆ. ಅಂದರೆ ಕೊಟ್ಟಿಗೆ ಖರ್ಚಾಯಿತು, ಇದಕ್ಕೆ ಔಷಧ ನಿರ್ವಹಣೆ ಮೇವು ನಿರ್ವಹಣೆ ಅದೆಲ್ಲ ಎಷ್ಟಾಗ್ಬೋದು? ಅದು ಏನಿಲ್ಲ ಅಂದ್ರೆ ಕನಿಷ್ಠ ಲೇಬರ್ ಚಾರ್ಜು ಅಲ್ಲಿದ್ದ ಫುಡ್ಡುದು ಅಲ್ಲಿದ್ದ ಮೇವಿಂದು ಎಲ್ಲ ಸೇರಿದ್ರೆ ಒಂದು 400 ರೂಪಾಯಿಲಿದ್ದ 300 ರೂಪಾಯಿ ಖರ್ಚು ಬರ್ಬೋದು ಒಂದಿನಕ್ಕೆ. 500 ರೂಪಾಯಿ 400 ರೂಪಾಯಿ ಮಟ್ಟ ಬರ್ತದೆ ಒಂದಿನಕ್ಕೆ. ನಿಮಗೆ ಒಂದು ಕನಿಷ್ಠ 1000 ರೂಪಾಯಿ ಉಳಿತಾಯ ಸಿಗುತ್ತೆ? ಒಂದು 1000 ರೂಪಾಯಿ ಅಂತೂ ಮ್ಯಾಕ್ಸಿಮಮ್ ಉಳಿತು. ಹೈನುಗಾರಿಕೆ ಮಾಡೋದ್ರಿಂದ ನಾವು ಲಾಭದಾಯಕವಾಗಿ ಫಲನ ಪಡಿಬೋದಂತ ಪಡಿಬೋದ್ರಿ. ಯಾಕಂದ್ರೆ ಇನ್ನು ಹೆಚ್ಚಿನ ಮಟ್ಟಕ್ಕೆ ಮಾಡಿದ್ರೆ ಇನ್ನೂ ಒಳ್ಳೆ ಪ್ರಾಫಿಟ್ನೂ ಐತೆ ಅದಕ್ಕೆ. ನೀವು ಈ ಒಂದು ನಿಮಗೇನು ಈ ಆಕಳುಗಳ ಬಗ್ಗೆ ಸಮಸ್ಯೆ ಎದುರಾದಾಗ ಸಂಪರ್ಕ ಮಾಡೋ ಡಾಕ್ಟ್ರ್ ಯಾರು? ನಮಗೆ ಇಲ್ಲಿ ಪಕ್ಕಕ್ಕಂದ್ರೆ ತಿಪ್ಪರೆಡ್ಡಿ ಸರ್ ಅದರ ಸರ್, ಮರಮಳ್ಳಿ ಗೌರ್ಮೆಂಟ್ ಡಾಕ್ಟ್ರು. ಅವರು ಅಕಸ್ಮಾತ್ ರಾಜ್ಯದಾಗ ಇದ್ರು ಅಂದ್ರೆ ಕೆಲವೊಂದು ವಿಧಾನ ಹೇಳಿಕೊಟ್ಟಿರ್ತಾರೆ ಅವರು. ಈಗ ಅನಿವಾರ್ಯ ನೈಟ್ ಟೈಮಿಗೆ ಏನೋ ಎಫೆಕ್ಟ್ ಆಯ್ತು, ವಿಧಾನ ಅಂದರೆ ಫೋನ್ನಾಗ ಕಾಂಟ್ಯಾಕ್ಟ್ ಮಾಡಿ ಇಂಜೆಕ್ಷನ್ ಮಾಡೋದು, ಇಲ್ಲಾಂದರೆ ಫೋನ್ನಾಗ ಕಾಂಟ್ಯಾಕ್ಟ್ ಮಾಡಿ ಯಾವುದೋ ಒಂದು ಔಷಧ ಹಾಕೋದು, ಇಲ್ಲ ಯಾವುದೋ ಒಂದು ಟ್ಯಾಬ್ಲೆಟ್ ಅವ್ರಿಗೆ ಹೇಳಿ ಅದನ್ನ ಬಳಸೋದು. ಆ ವಿಧಾನಗಳನ್ನು ಫಸ್ಟ್ ಒಂದು ಸಲ ಬಂದು ಇದನ್ನ ಸಲಹೆ ಕೊಟ್ಟಿರ್ತಾರೆ ಅವರು. ಈಗ ಅವ್ರು ರಜೆದಾಗಿದ್ದರು, ಯಾವುದೋ ಗೌರ್ಮೆಂಟ್ ರಜೆ ಇತ್ತು, ಅವ್ರು ಬರ್ತಾ ಬರೋಂಗಿಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ಲ. ಆದರೆ ಅವ್ರು ಫೋನ್ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ಅವ್ರು ಏನು ಹೇಳಿದ ಭಾಗದಾಗ ಒಂದು ಭಾಗ ಬಿಟ್ಟು ಅರ್ಧ ಭಾಗ ಆಗ್ತದೆ, ಎಫೆಕ್ಟ್ ಆಗಬಾರ್ದಂತ ಅವ್ರಿದ್ರೆ ಎಫೆಕ್ಟ್ ಆಗ ಏನು ಅನ್ಸಲ್ಲ ಅವ್ರಿಗೆ, ಅವ್ರಿಗೆ ಜವಾಬ್ದಾರಿ, ಅವ್ರ ಜವಾಬ್ದಾರಿ ಇರ್ತೈತಿ. ನಾವು ಅದ್ರಾಗ ಏನು ಮಾಡ್ತೀವಿ, ಅರ್ಧ ಭಾಗ ಯಾವುದು ಇಂಜೆಕ್ಷನ್ ಮಾಡಿದ್ರೆ ಅರ್ಧ ಭಾಗ ಮಾಡ್ತೀವಿ, ಮೆಡಿಸಿನ್ ಹಾಕಿದ್ರು ಅರ್ಧ ಭಾಗ ಹಾಕಿ ಮಾಡ್ತೀವಿ. ಯಾಕಂದ್ರೆ ಒಂದು ದಿನಕ್ಕೆ ಟೆಂಪ್ರೇಚರ್ ಆರಾಮಲ್ಲಿ ಜ್ವರ ಇಲ್ಲ ಬರಲಾರ್ದಂಗೆ ಬೇದಿ ಆಗಲಾರ್ದಂಗೆ ಏನೋ ಒಂದು ಬಾವು ಒಂದು ಮಂಡಿ ನೋವು ಬಾವು ಬಂತಂದ್ರೆ ಅದಕ್ಕೆ ಸ್ವಲ್ಪ ತಕ್ಕಿನ ಮಟ್ಟಿಗೆ ಕಡಿಮೆ ಆಗ ಪೂರ್ತಿಯಾಕ ನೆಕ್ಸ್ಟ್ ಸಲ ಒಂದು ದಿನ ಬಿಟ್ಟು ಡಾಕ್ಟ್ರನ್ನ ಕರ್ಕೊಂಬಂದ್ರು. ಈಗ ನಿಮ್ಮ ಒಂದು ಡೈರಿನ ಇನ್ನೂ ಯಾವ ಒಂದು ಪ್ರಮಾಣದಲ್ಲಿ ಬೆಳೆಸ್ಬೇಕಂತ ನಿಮ್ಮ ಒಂದು? ನಾವು ಮ್ಯಾಕ್ಸಿಮಮ್ ಒಂದು ಸಲ್ಕ 100 ಲೀಟ್ರು ಹೋಗುವಷ್ಟು ಮೆಜರ್ಮೆಂಟ್ ಮಾಡೋಕ್ಕಂತ ಅನ್ಕೊಂಡೀವಿ, ಸಂಜೆಲ್ ನೂರು ಮುಂಜಾನೆ ನೀರು. ಆದ್ರೆ ಇನ್ನೊಂದು ಏನಂದ್ರೆ ಇಲ್ಲೇ ನಾವು ಇದು ಒಂದು ಇದನ್ನು ಮಾಡೋಕ್ಕಂತಿದ್ದೀವಿ, ಡೈರಿ ಮಾಡ್ಬೇಕಂತಿದ್ದೀವಿ. ಒಂದು ಇಲ್ಲಿಗೆ ಕೆಎಫ್ಆರ್ನ ಇದನ್ನು ಲಾರಿ ಕಟ್ಟು ಕಳಿಸೋ ಅಂತ ಹೇಳೀವಿ. ಅದಕ್ಕೆಲ್ಲ ಅರ್ಜಿಗಳು ಕೂಡ ಕೊಟ್ಟಿವಿ ಇವರೆಲ್ಲ, ಎಲ್ಲರೂ ಊರವ್ರು ಸೈನ್ ಮಾಡಿ ಕೂಡ ಕೊಟ್ಟಾರ. ಇನ್ನೇ ಏನಂದರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದೆ ಅಂದ್ರೆ ಮಳೆ ಬಂದಲಕ್ಕೆ ಜನರಿಗೆ ಸ್ವಲ್ಪ ಆಕಳುಗಳು ತರ್ತಾ ಇಲ್ಲೇನ. ಒಂದು ಡೈರಿ ಮಾಡ್ಬೇಕಂದ್ರೆ ಕನಿಷ್ಠ ಇಷ್ಟು ಹಾಲು ಅಲ್ಲಿ ಉತ್ಪತ್ತಿ ಆಗ್ತಿರ್ಬೇಕಂತ ಒಂದೇನಿರ್ತಾನೆ. ಒಂದು ಸಲಕ್ಕೆ ಒಂದು ಶಿಫ್ಟಿಂಗ್ 2 ಶಿಫ್ಟಿಂಗ್ ಬರ್ತಾ ಸರ್ ಅಲ್ಲ, ಒಂದು ಶಿಫ್ಟಿಂಗ್ 100 ಲೀಟ್ರ್ ಅಂತ ಕನಿಷ್ಠ ಮ್ಯಾಕ್ಸಿಮಮ್ ಬೇಕು. ಹಂಗಾದ್ರೆ ಅಲ್ಲಿ ಒಂದು ಅವ್ರ ಕೇಂದ್ರ ಇಲ್ಲಿಗೆ ಬಂದು ಒಂದು ಟಿಂಪ ಕಳಿಸ್ತಾರೆ ಅವ್ರು, ಒಂದು ವ್ಯಾನ್ ಬಂದು ಹಾಕ್ಯಂದು ಹೋಗುತ್ತೆ ಸಂಜೆಲೆ ಮುಂಜಾನೆ. ಅದ್ರ ಒಳಗೆ ಆತಂದ್ರೆ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್. ಅಂದರೆ ಅವರೇ ಇಲ್ಲಿ ಬಂದು ಹಾಲು ಹಾಕ್ಸ್ಕೊಂಡು ಅದನ್ನೆಲ್ಲ ಅಳತೆ ಮಾಡ್ಕೊಂಡು ಹೋಗ್ತಾರೆ. ನಾವೇ ಇವರು ಇಲ್ಲಿ ಇದನ್ನಂತ ಮಾಡಿರ್ತೀವಿ ರೀ, ನೇಮಕ ಮಾಡಿರ್ತೀವಿ ಒಬ್ಬರನ್ನ, ಅವರು ಹಾಲು ಅಳಿಸ್ಕೊಂಡು ಅವರೆಲ್ಲ ಕ್ಯಾನ್ ರೆಡಿ ಮಾಡಿಟ್ಟಿರ್ತಾರೆ, ಅವ್ರು ಬಂದು ಹಾಕ್ಯಂದು ಹೋಗ್ಬಿಡ್ತಾರೆ ಅಷ್ಟೇ. ನೀವು ಅಲ್ಲದೆ ಮತ್ತೆ ನಿಮ್ಮ ಊರಲ್ಲಿ ಈ ಥರ ಒಂದು ಡೈರಿ ಮಾಡಲಿಕ್ಕೆ ನೀವು ಉತ್ತೇಜನ ನೀಡ್ತಿದ್ದಾರೆ? ಮಾಡ್ತಾ ಇದ್ದಾರೆ, ಈಗ ಇಲ್ಲಿ ಚನ್ನಬಸಪ್ಪ ಅಂತ ಮಾಡ್ತಾ ಇದಾರೆ, ಅಲ್ಲಿದ್ದ ಇನ್ನೊಂದು 2 ಶೆಡ್ ಅದಾವೆ ಇಲ್ಲಿ ಬೇರೆ ಮರಮಳ್ಳಿರಪ್ಪ ನಮ್ಮ ಹೊಲ ಪಕ್ಕಕ್ಕೆ ಅದಾವ ಅವರು, ಅವ್ರು ಕೂಡ ಮಾಡಿದ್ದಾರೆ ಅಲ್ಲಿ. ಅವರು ಕನಿಷ್ಠ ಏನಿಲ್ಲ ಅಂದರೆ ಒಂದು ದಿನಕ್ಕೆ ಒಂದು ಮುಂಜಾನೆ ಸಂಜೆಲೆ ಅಂದರೆ 60 ಲೀಟ್ರ್ ಬರ್ತೈತೆ ಒಂದು ಫಾರಮ್ಗೆ. ಅವೆಲ್ಲ ಅನ್ನ ಹಲವಾರುಗಳು ಬರ್ತಾ ಇದ್ದಾವೆ ಇಲ್ಲಿ ಮಾಡಬೇಕು. ಮೇನ್ ಪಾಯಿಂಟ್ ಮಾಡಿದ್ರೆ ಎಲ್ಲ ಬಂದಮೇಲೆ ಗೊತ್ತಾಗುತ್ತೆ. ಒಳ್ಳೆಯದು ರೇಣುಕೇಶ್ ಅವರೇ, ನಿಮ್ಮ ಒಂದು ಹೈನುಗಾರಿಕೆ ಇನ್ನೂ ಅಭಿವೃದ್ಧಿ ಪಡಿಸ್ಬೇಕಂತ ಏನು ಒಂದು ಆಸೆ ಇಟ್ಕೊಂಡ್ರಲ್ಲ, ನಿಮ್ಮ ಆಸೆ ಈಡೇರಲಿ ಅಂತ ಹಾರೈಸೋಣ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹೈನುಗಾರಿಕೆ ಕುರಿತು ಈ ರೇಣುಕೇಶ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಜಾನುವಾರು ಸಾಕಾಣಿಕೆದಾರರೇ ಗಮನಿಸಿ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ 1 ರಿಂದ 8 ವರ್ಷದೊಳಗಿರುವ ಎಮ್ಮೆ ಮತ್ತು ಆಕಳುಗಳಿಗೆ ಸರ್ಕಾರವು ವಿಮೆ ಯೋಜನೆಯನ್ನು ಜಾರಿಗೊಳಿಸಿದ್ದು, ಜಾನುವಾರುಗಳ ಮಾರುಕಟ್ಟೆ ಮೌಲ್ಯದ 2% ಪ್ರೀಮಿಯಂ ಅನ್ನು ಕಟ್ಟಬೇಕಾಗುವುದು. ಒಟ್ಟು ಪ್ರೀಮಿಯಂನಲ್ಲಿ ಬಿಪಿಎಲ್ ಫಲಾನುಭವಿಗಳಿಗೆ 70% ಮತ್ತು ಎಪಿಎಲ್ ಫಲಾನುಭವಿಗಳಿಗೆ 50% ಸರ್ಕಾರವು ಸಹಾಯಧನ ನೀಡಲಿದ್ದು, ಎಮ್ಮೆ ಮತ್ತು ಆಕಳು ಸಾಕಾಣಿಕೆದಾರರು ಜಾನುವಾರುಗಳಿಗೆ ಕಿವಿ ಓಲೆಯನ್ನು ಕಡ್ಡಾಯವಾಗಿ ಹಾಕಿಸಿ ತಮ್ಮ ಹತ್ತಿರದಲ್ಲಿರುವ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ನಿಗದಿಪಡಿಸಿದ ಪ್ರೀಮಿಯಂ ಅನ್ನು ಕಟ್ಟಿ ಅರ್ಜಿ ನಮೂನೆಯನ್ನು ತುಂಬಿ ದಿನಾಂಕ 10/7/2022 ಒಳಗಾಗಿ ನಿಮ್ಮ ಜಾನುವಾರುಗಳಿಗೆ ವಿಮೆ ಮಾಡಿಸಿ ರಕ್ಷಣೆಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿರಿ. ಇದು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಕೊಪ್ಪಳ ಇವರ ಪ್ರಕಟಣೆ. ರೈತ ಬಂಧುವರೇ, ಈಗ ಕೇಳೋಣ ತುಳಸಿ ಕೃಷಿ ಕುರಿತು ಶ್ರೀ ಗಂಗಾಧರಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಗಂಗಾಧರ್ ಗೌಡ್ರೆ. ನಮಸ್ಕಾರ. ತಮ್ದು ಯಾವ ಊರು? ಹಿರೇಕೊಳಸಿ ಸರ್. ತಾವು ರೈತರಾ? ಹಾಂ, ರೈತ ಸರ್. ಎಷ್ಟು ಎಕರೆ ಹೊಲ ಇದೆ? ನಮ್ಮದು 4 ಎಕರೆ ನೀರಾವರಿ ಇದೆ ಸರ್. ನಾವು ಅದರೊಳಗೆ ತುಳಸಿ ಅಷ್ಟು ಹಾಕ್ತದೆ ಸರ್. ಒಣಭೂಮಿ ಇದೆಯಾ? ಒಣಭೂಮಿ ಇದೆ ಸರ್. ಎಷ್ಟು ಎಕರೆ ಇದೆ? ಅದು 1.8 ಎಕರೆ ಇದೆ ಸರ್. ನೀರಾವರಿಯಲ್ಲಿ ಏನು ಬೆಳೀತೀರಾ? ನೀರಾವರಿಯಲ್ಲಿ ಶೇಂಗಾ ಮತ್ತು ತುಳಸಿ ಇವಟ್ಟು ಹತ್ತಿ ಹಾಕ್ತಾ ಸರ್. ಒಣ ಭೂಮಿಯಲ್ಲಿ? ಒಣ ಭೂಮಿಯಲ್ಲಿ ಸರ್ ಮೆಕ್ಕೆಜೋಳ ಒಡ್ಡು ಜೈದಾರ ಹತ್ತಿ ಹಾಕ್ತೀವಿ ಸರ್, ಇಲ್ಲ ಕೆರೆ ಕಡಲೆ ಅವನ್ನೆಲ್ಲ ಹಾಕ್ತೀವಿ ಸರ್. ಈಗ ತುಳಸಿ ಬೆಳಿತೀವಿ ಅಂತ ಹೇಳಿದ್ರಲ್ಲ ನೀರಾವರಿಯಲ್ಲಿ, ಎಷ್ಟು ಎಕರೆಯಲ್ಲಿ ಬೆಳೀತೀರಿ? ನಾವು 2 ಎಕರೆ ಬೆಳಿತೀವಿ ಸರ್. ಹೆಚ್ಚಿಗೆ ಅದನ್ನು ನೀರಿನ ಇದ್ರ ಮೇಲೆ ಬೆಳೀತಿದ್ದೆ ಸರ್, ಅದಕ್ಕೆ ಹೆಚ್ಚು ನೀರು ಬೇಕಾಗತ್ತೆ. ಒಂದು ನೀರಿನ ವ್ಯವಸ್ಥೆ ಹೆಂಗಿದೆ ನಿಮಗೆ? ನೀರೇನು ನಮ್ಮದು ಸಫಿಷಿಯಂಟ್ ಐತೆ ಸರ್. ನೀರು ಏನು ಬೋರ್ವೆಲ್ಲ? ಬೋರ್ವೆಲ್ ಸರ್. ಎಷ್ಟು ಇದು ಬಿದ್ದಿದೆ? ಅದು 150 ಅಡಿ ಸರ್. ಎಷ್ಟು ಇಂಚ್ ಬಿದ್ದಿದೆ? 1-3 ಇಂಚ್ ಫುಲ್ ಹೊಡಿತದೆ ಸರ್. ಈ ತುಳಸಿ ಸಾಮಾನ್ಯವಾಗಿ ಯಾಕಂದರೆ ಇದು ಔಷಧೀಯ ಸಸ್ಯ. ಹೌದು ಸರ್. ಇದನ್ನು ಒಂದು ಮಾಡ್ಬೇಕಂದ್ರೆ ಸ್ವಲ್ಪ ಅನುಭವ ಬೇಕಾಗತ್ತಲ್ಲ? ಇದ್ರಾಗೇನಂತ ಅನುಭವ ಅದೇನಿಲ್ಲ ಸರ್. ಅಲ್ಲ ಈಗ ತುಳಸಿಯಲ್ಲಿ ಅನೇಕ ವಿಧಗಳಿದಾವಂತ ಅಂದ್ರೆ ಇದ್ರೊಳಗೆ ವೆರೈಟಿ ಭಾಳ ಅದಾವ ಸರ್. ಕೆಂಪು ಮತ್ತು ಕರಿ ತುಳಸಿ ಮತ್ತು ಈ ಕಾಮಕಸ್ತರಿ ಟೈಪ್ ನಮೂನೆನೂ ಒಂದು ನಾಲ್ಕೈದು ಟೈಪ್ ತುಳಸಿಗಳು ಇದೆ. ನಾವು ಅದರೊಳಗೆ ಒಂದು ಕಾಮಕಸ್ತರಿ ಟೈಪು ಬೆಳೆದೇವೆ ಸರ್, ಅದು ನಮ್ಮಲ್ಲಿ ಚೆನ್ನಾಗಿ ಬರುತ್ತೆ ಸರ್. ಅದು ಇನ್ನೊಂದು ಕರಿಯೋದು ಕೆಂಪದು ಅಷ್ಟು ಇಳುವರಿ ಬರಲ್ಲ ಸರ್ ಅದು. ಈಗ ಅದಕ್ಕೆ ನೆಲ ಎಂಥದ್ದಿರಬೇಕು? ಕೆಂಪು ನೆಲ ಇದ್ರೂ ಅಡ್ಡಿಯಿಲ್ಲ ಸರ್, ಕರಿ ನೆಲಕ್ಕೆ ಬರುತ್ತೆ ಸರ್. ಅಂದು ಹೆಚ್ಚು ನೀರು ಬೇಕಾಗತ್ತೆ ಸರ್ ಅದು. ಹೌದಾ? ಹೌದು ಸರ್. ಹೆಂಗದು ಒಂದು ಬೆಳೆ ಒಂದು ಭೂಮಿನ ಯಾವ ರೀತಿ ತಯಾರು ಮಾಡ್ಕೋಬೇಕು, ಯಾವಾಗ ಒಂದು ಅದನ್ನು ಸಸಿ ಅಥವಾ ಏನು ನಾಟಿ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಯಾವಾಗ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ. ಇದು ಯೂನಿಕಾರ್ ಕಂಪ್ನಿಯಿಂದ ನಾವು ಮಾಡ್ತಾ ಇದ್ದಾವೆ. ಇದು ಉಳುಮೆ ಮಾಡ್ಕೋಬೇಕು ಸರ್, ಭೂಮಿ ಉಳುಮೆ ಮಾಡಿ ಇದು ನಾವು ಎರಡು ಬೆಳೆ ತಕ್ಕೋಬೋದು. ಆದರೆ ಅಷ್ಟು ಎರಡನೇ ಬೆಳೆಯೊಳಗೆ ಇದನ್ನು ಹಾಕ್ಯಂಡ್ರೆ ಅಷ್ಟು ಇಳುವರಿ ಬರಲ್ಲ ಸರ್. ಅದಕ್ಕಾಗಿ ಇಳುವರಿ ನಾವು ಕೊಟ್ಟೆ ಅಂದ್ರೆ ಒಂದೇ ಬೆಳೆ ನಾವು ಬೆಳ್ಕೋಬೇಕಂದ್ರೆ ಭಾಳ ಚೆನ್ನಾಗಿ ಬರುತ್ತೆ ಸರ್. ನಾವು ಅದಕ್ಕಾಗಿನ ಭೂಮಿನ ಒಂದೇ ಬೆಳೆಗಾಗಿನ ಬಿಟ್ಬಿಟ್ಟಿರ್ತದೆ ಸರ್. ಆವಾಗ ಅದು ಅದು ಉಳುಮೆ ಮಾಡಿ ಹರಿಗೆ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಒಳಗೆ ಅದನ್ನ ನಾಟಿ ಮಾಡ್ಬೋದು ಸರ್. ನಾಟಿ ಮಾಡ್ಬೇಕಂತ ಸರ್ ನಾವು ಮಡಿ ಮಾಡಿ ಗಿಡ ಹಚ್ಬೇಕು ಸಾಕತ್ತೆ ಸರ್. ಅದು 3 ಅಡಿ ಅಗಲ, 1-10 ಅಡಿ ಉದ್ದ, ಇಂಥ 1-3 ಮಡಿ ಮಾಡ್ಕೊಂಡು 500 ಗ್ರಾಮ್ ಬೀಜ ಕೊಟ್ಟರು ಸರ್. ಅವು ನಾವು 2 ಅಡಿ ಸಾಲಿನೊಳಗೆ 2 ಅಡಿ ಅಂತರದೊಳಗೆ ಗಿಡ ಹಚ್ಬೇಕು ಸರ್. ಅದಕ್ಕಿಂತ ಮೊದಲು ಅಗಿ ಮಾಡ್ಕೋಬೇಕಾ? ಅಗಿ ಮಾಡ್ಕೋಬೇಕು ಸರ್. ಎಷ್ಟು ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ? ಅದು 500 ಗ್ರಾಮ್ ಬೇಕಾಗತ್ತೆ ಸರ್. ಅದು 500 ಗ್ರಾಮ್ನೊಳಗೆ ನಾವು ಅಗಿ ಸಲುಕೋತ ಸರ್. ಆ ಅಗಿ ಸಲುಕೊಂಡು 2 ಅಡಿಗೆ ಒಂದು ಹಚ್ತೇವೆ ಸರ್. 2 ಅಡಿ ದಾಯ, 2 ಅಡಿ ಅಂತರ. ಹ್ಞೂ. ಎಷ್ಟು ದಿನದಲ್ಲಿ ಬರುತ್ತದೆ ಸಸಿ? ಅದು 25 ದಿನದೊಳಗೆ ಹಚ್ಬೇಕು ಸರ್. 25 ದಿನದೊಳಗೆ ಹಚ್ಚಿದ್ರೆ ಭಾಳ ಚೆನ್ನಾಗಿ ಬರುತ್ತೆ ಸರ್. ಈಗ ನೀವು ನಾಟಿ ಮಾಡೋದಕ್ಕಿಂತ ಮೊದಲು ಸಸಿ ನಾಟಿ ಮಾಡ್ತಿರಲ್ಲ, ಅದಕ್ಕಿಂತ ಮೊದಲು ಭೂಮಿಗೆ ಏನು ಗೊಬ್ಬರ ಕೊಡ್ಬೇಕಾ? ಮೊದಲೆಲ್ಲ ನಾವು ಹರಿಕೊಂಡು ಓಡಿ ಹಬ್ಸ್ಕೊಂಡಿರ್ತೇವೆ ಸರ್. ಅವನ ಓಡಿ ಮೇಲೆ ಓಡಿ ಮಗ್ಲಿಗೆ ಹಚ್ತೇವೆ ಸರ್. ಮೊದಲು ನಾವೆಲ್ಲ ಗೊಬ್ಬರ ಕೊಟ್ಟಿರ್ತೇವೆ ಸರ್. ಗೊಬ್ಬರ ಕೊಟ್ಟಿದ ಮೇಲೆ ಅವನಾಗಿ ನೀರು ಬಿಟ್ಟು ಸಾಲಿನಿಂದ ಸಾಲು ನೀರು ಬಿಟ್ಟು ಆಗಿ 2 ಅಡಿಗೊಂದು ಆಗಿ ಕುಂದಿಸ್ತಾ ಸರ್. ಅಂದರೆ ಆವಾಗ ನಿಮಗೆ ಆಳಿನ ಒಂದು ಅವಶ್ಯಕತೆ ಇರುತ್ತೆ? ಆವಾಗ ಒಂದು ಅಷ್ಟು ಇದು ಕಡಿಮೆ ಸರ್ ಆಳಿಂದು. ಗಿಡ ಹಚ್ಚೋ ಕಾಲಕ್ಕೊಂದು ಆಳು ಬರುತ್ತೆ ಸರ್. ಎರಡನೇದು ಅಂದರೆ ಕಳೆ, ಅಷ್ಟೇನು ಕಳೆ ಬರುತ್ತೆ ಸರ್. ನಾವು 2 ಮಕ್ಕಳು ಹರಕ್ತಾ ಸಲ್ಲ ಸರ್, ಗಿಡ ಸುತ್ತಲೂ ಇದ್ದದ್ದು ಒಂದು ಕಳೆ ತೆಗಿತೇವೆ ಸರ್. ಈಗ ತುಳಸಿ ಅದನ್ನೇ ಒಂದು ಔಷಧಿ ಸಸ್ಯ ಹೌದಲ್ಲ? ಹೌದೌದು ಸರ್. ಅದಕ್ಕೆ ನೀವೇನೇನು ಗೊಬ್ಬರ ಗಿಬ್ಬರ? ಗೊಬ್ಬರ ಮೇಲ್ಗೊಬ್ಬರ ಒಂದೇ ಸರ್. ಅವರು ಮೇಲ್ಗೊಬ್ಬರ ಇನ್ನೊಂದು ಬೇರೆ ಗೊಬ್ಬರ ಕೊಡಬಾರ್ದು ಅಂತಾರೆ ಸರ್. ನಾವು ಕೊಡೋದಿಲ್ಲ, ಆದರೆ ಮೊದಲನೇ ಗೊಬ್ಬರನ ಇಂಪಾರ್ಟೆಂಟ್ ಅದಕ್ಕೆ ಸರ್. ಅದೇ ಬೇರೆ ಏನನ್ನ ಬಾಧೆ ಇರುತ್ತೆ ಅದಕ್ಕೆ? ಅದಕ್ಕೆ ಒಟ್ಟು ಚುಕ್ಕೆ, ಕರಿ ಚುಕ್ಕೆ ಒಂದು ರೋಗ ಬರ್ತದೆ ಸರ್. ಅದು ಒಂದು ಹೊಡೆದ್ಬಿಟ್ರೆ ಮತ್ತೇನಿಲ್ಲ ಸರ್. ಏನು ಮಾಡ್ತೀರಿ ಅದಕ್ಕೆ? ಅದಕ್ಕೆ ನೋಡ್ರಿ, DIETON M45 ಹೊಡಿತೇವೆ ಸರ್. ಅದು ಒಂದು ಹೊಡೆದ್ರೆ ಇನ್ನೊಂದು ಏನಿಲ್ಲ. ಇನ್ನೊಂದು ಎಲಿ ತಿನ್ನೋ ಹುಳ ಒಂದು ಬರ್ತದೆ, ಅದಕ್ಕೊಂದು ಮೊನೊಕ್ರೋಟೋಫಾಸ್ ಸರ್, ಯಾವ್ದಾರು ಹೊಡಿಬೋದು ಸರ್. ಆದರೆ ಹೂವು ಬರೋದ್ರೊಳಗೆ ಅದನ್ನು ಮೊಗ್ಗು ಬರೋದ್ರೊಳಗೆ ಅದನ್ನು ಕ್ಲೀನ್ ಇಟ್ಕೋಬೇಕು ಸರ್. ಮೊಗ್ಗು ಬಂದಮೇಲೆ ಯಾವ ಔಷಧನೂ ಹೊಡೆಯಂಗಿಲ್ಲ ಸರ್. ಇದು ಎಷ್ಟು ದಿನದ ಬೆಳೆ? ಒಂದು ಇದು 5 ತಿಂಗಳ ಬೆಳೆ ಸರ್. ಇದು ಅಗೆ ಹಾಕಿದಂಗಳಿಂದ ಹಿಡಿದು? ಹೌದು ಸರ್. ಅಂದರೆ ಹೂವು ಅಷ್ಟೇ ತೆಗಿತೀರಾ ಹೆಂಗದು? ಇಲ್ಲ ಸರ್, ಅದು ಹೂವು ನಾವು ಹೂವು ತೆಗೆದಿಲ್ಲ ಸರ್. ಅದನ್ನು ಪೂರ್ತಿ ಹೂವು ಗಿಡ ಪೂರ್ತಿ ಒಣಗೋ ಮಟನೂ ಬಿಡ್ತದೆ ಸರ್. ಅದು ಹೂವು ಅರಳಿ ಅರಳಿ ಅದು ಚಂಡಿ ಸರ್. ಅದು ಹಿಂಗೆ ಬಿಟ್ಕೊಂತ ಹೋಗ್ತದೆ ಸರ್. ಅದು ಹರಿ ಇದ್ರೊಳಗೆ ಹೆಚ್ಚು ಅಗಲವಾಗಿ ಕಂಟಿಯಾಗಿ ಬೆಳೀತದೆ ಸರ್. ಅದು ಒಬ್ಬ ಮನುಷ್ಯ ಅಡ್ಡಾಡಕ್ಕೆ ಕೂಡ ಬರಲ್ಲ, ಅಷ್ಟರ ಮಟ್ಟಿಗೆ ಬೆಳೀತೈತಿ. ಆದರೆ ಅದೆಲ್ಲ ಚಂಡಿ ಎಲ್ಲ ಎಲಿ ಉದುರೋ ಮಟನೂ ನಾವು ನೀರು ಬಿಡೋದಲ್ಲ ಸರ್. ಯಾವಾಗ ಕಾಳು ಕಟ್ಟಿತೆ ಅಂದ ಹೇಳಿಕೆ ನಾವು ಅವಾಗ ನೀರು ಕಡಿಮೆ ಮಾಡ್ಕೊಂತ ಬರ್ತದೆ ಸರ್. ಹೆಚ್ಚು ನೀರು ಬೇಕಾ ಸರ್? ತೆಗಿಯೋದಂಗ ನಮಗೆ, ಯಾಕಂದರೆ ಇದು ನಮ್ಮ ಬಹಳಷ್ಟು ರೈತರಿಗೆ ಹೊಸ ಒಂದು ವಿಧಾನ ಅಂದರೆ ಗೊತ್ತಿರಲಿಲ್ಲ. ಯಾರು ತುಳಸಿ ಕೃಷಿ ಮಾಡೋದು ಅನುಭವ ಭಾಳ ಕಡಿಮೆ ಕಡಿಮೆ ಸರ್. ಅದಕ್ಕೆ ನೀವು ಹೆಂಗೆ ಅದನ್ನು ತೆಗಿಬೇಕು, ಯಾವಾಗ ಯಾವ ಒಂದು ಭಾಗನ ತೆಗಿತೀರಾ ಅದ್ರ ಬಗ್ಗೆ ಹೇಳಿ. ಈಗ ಸರ್ ಅದು ಯಾವಾಗ ಮಾಗ ಕೆಂಪು ಬರೋ ಇದು ಹಳದಿ ಬರ್ತದೆ ಸರ್ ಗಿಡ, ಆ ಟೈಮ್ ಒಂದ್ಗಳಿಗೆ ನೀರು ಕಡಿಮೆ ಮಾಡ್ತಿದ್ದೆ ನಾವು. ನೀರು ಕಡಿಮೆ ಮಾಡಿದಕ್ಕೆ ಗಿಡ ಎಲ್ಲ ಪೂರ್ತಿ ಎಲಿ ಉದುರಿಬಿಡ್ತದೆ ಸರ್. ಪಕ್ಕ ಇದು ಉಳಿತದೆ ಸರ್, ಬೀಜ ಚಂಡಿ ಉಳಿತದೆ ಸರ್. ಅದು ಬಂದಾಗ ನಾವು ಹರಿ ಹರಿ ಹರಿ ಕೊಯ್ಕೊಂಡು ದುಂಡುಗೆ ಇಡ್ತೇವೆ ಸರ್. ದುಂಡುಗಿಟ್ಟು ಮಿಷನ್ಗಾರ ಹಾಕ್ಬೋದು ಸರ್, ಇಲ್ಲ ಅಂದರೆ ನಾವು ಈ ಕಲ್ಲು ಸರ್ ಟ್ಯಾಕ್ಟ್ರಲ್ಲೇ ಅಡುಗೆ ಪ್ಲಾಸ್ಟಿಕ್ ಹಾಳೆ ಹಾಕಿ ಹೊಡ್ಕೊಂಡ್ರೆ ಅದು ಒಳ್ಳೆ ಕ್ಲೀನಾಗಿ ಬೀಜ ಬರ್ತದೆ ಸರ್. ಈಗ ಮಿಷನಿನ ಹೊಡೆದ್ರೆ ಅದು ದುಬಾರಿ ಆಗ ಸರ್, 600-700 ರೂಪಾಯಿ ಕ್ವಿಂಟಲ್ ಕೇಳ್ತಾರೆ ಅದನ್ನ ಹೊಡಿಯೋಕ್ಕೆ. ಅಂದರೆ ಮೆಲ್ಲ ಕೊಳಿಬೇಕು, ಇಲ್ಲದ್ರೆ ಆರಿ ಹೋಗ್ತದೆ ಸರ್ ಅದು. ಅದಕ್ಕೋಸ್ಕರ ಕೆಲವೊಂದು ಮಂದಿ ಅದನ್ನು ಟ್ಯಾಕ್ಟ್ರಲ್ಲೇ ಹೊಡೆದಿದ್ದೇವೆ ನಾವು, ಭಾಳ ಕ್ಲೀನಾಗಿ ಬಂದೈತೆ ಸರ್. ಅಂದರೆ ಅದಕ್ಕೆ ಮುಡುಬು ಉಳಿದಲ್ಲ ಸರ್, ಮುಡುಬು ಅದರ ಬೀಜ ಅಳ್ತಿನ ಇರೋದ್ರಿಂದ ತೆಗೆದು ಒಂದಿಷ್ಟು ತ್ರಾಸು, ಅದನ್ನೊಂದಿಷ್ಟು ಚಪ್ಪರಿಸಿ ತೆಗೆದು ಬಿಡ್ತಾರೆ ಸರ್. ಅದಷ್ಟೇ ಒಟ್ಟು ನಮಗೆ ಖರ್ಚು ಬರ್ತಕ್ಕಂಥದ್ದು, ಇನ್ನೊಂದು ಏನಿಲ್ಲ ಸರ್ ಅದರೊಳಗೆ. ಅಂದರೆ ಅದರಲ್ಲಿ ಮುಖ್ಯವಾಗಿ ನೀವು ತೆಗಿತಿರೋದು ಬೀಜ? ಬೀಜ ಬೀಜ ಸರ್, ಅದೇ ನಿಮ್ಮ ಒಂದು ಬೆಳೆಯ ಉದ್ದೇಶ? ಹೌದು ಹೌದು ಸರ್. ಆಮೇಲೆ ಫಲವತ್ತತೆ ಉಳಿತದೆ ಸರ್, ಅದು ಎಲೆ ಎಲ್ಲ ಅಲ್ಲೇ ಉದುರುತ್ತೆ ಸರ್, ಉದುರೋದ್ರೆ ಫಲವತ್ತತೆ ಕಳ್ಕೊಳ್ಳಲ್ಲ. ಒಂದು ಎಕರೆಗೆ ಎಷ್ಟು ಬೀಜ ತೆಗೀತಾರಂತ? ಅದು ನೋಡಿ ಸರ್, 3-4 ಮಟ್ಟ ಬರ್ತದೆ ಸರ್ ಕ್ವಿಂಟಲ್. ದರ ಹೆಂಗಿದೆ? ಅದು ನಮಗೆ ಇಲ್ಲಿ ಕೊಡೋದು ಅದು ಜಾಸ್ತಿ ಐತೆ ಸರ್. ನಾವು ಬೇರೆ ಕಡೆಗೆ ಕೇಳಿದ್ವಿ, ಆದರೆ ಜಾಸ್ತಿ ಇರೋದ್ರಿಂದ ಅವ್ರು ಯಾವ ಮಾಹಿತಿನೂ ಕೊಡಲಿಲ್ಲ. ಬೆಂಗಳೂರಿಗೆ ಹೋಗಿದ್ವಿ ನಾವು, ಅಲ್ಲಿ ತೋಟಗಾರಿಕೆ ಇಲಾಖೆ ಒಳಗೆ ನಮಗೆ ಇದನ್ನು ಮಾಹಿತಿ ಕೊಡ್ರಿ ಅಂತ ಕೇಳಿದ್ವಿ, ಅವ್ರು ಯಾವ ಮಾಹಿತಿನೂ ಕೊಡಲಿಲ್ಲ. ಇಲ್ಲಿ ತೊಗೊಳ್ಳೋದು ಕಂಪ್ನಿಯವರು 1,500 ರೂಪಾಯಿಗೆ ಒಂದು ಕ್ವಿಂಟಲ್ ತೊಗೊತಾರೆ ಸರ್. ಅದರೊಳಗೆ ಅವರು ಮೊದಲೆಲ್ಲ ಭಾಳ ನಮ್ಮ ಕಂಪ್ನಿಗೆ ಹೋಗಿ 10-20 ಕೆಜಿ ಮುರಿತಿದ್ರು. ಈಗ ನಾವು ರೈತರು ಬಿಗಿಯಾಗಿ ನೀವು ಇಲ್ಲಿ ಎಷ್ಟು ತೂಕ ಇರ್ತೈತೆ ಅಷ್ಟು ತಗೊಂಡ್ರೆ ನಾವು ಬೆಳ್ಕೊಡ್ತೇವೆ ಅನ್ನೋದಕ್ಕೆ ಅವರು ಈಗ 3-4 ಕೆಜಿ ಮುರಿತಾರೆ ಸರ್ ಬಾಜ್ ಅಂತಂದು. ಮೊದಲೆಲ್ಲ 15-20 ಕೆಜಿ ಜೋಳ ಅಂತಂದು ಮುರಿದು ಬಿಡ್ತಿದ್ರು. ಹಾಗಾಗಿ ರೈತರು ವಸ್ತಿನ 1-2-3 ವರ್ಷ ಬಿಟ್ಟಿವಿ ನಾವು. ಆಮೇಲೆ ಮತ್ತೆ ಅವರೇ ಬಂದರು, ಇಲ್ಲ ನೀವು ಮಾಡಿರಿ, ನಿಮ್ಗೆ ಇಲ್ಲಿ ತೂಕನ 1-2 ಕೆಜಿ ಹಾಕಿ ಮುರ್ಕೊಡ್ತೀವಿ ಅಂತ ಅಂದಮೇಲೆ ನಾವು ಮಾಡಕತ್ತೀವಿ ಸರ್. ಮತ್ತೆ ಒಂದು ಎಕರೆಯಲ್ಲಿ ಎಷ್ಟು ಕ್ವಿಂಟಲ್ ಬರುತ್ತೆ ನಿಮಗೆ ಬೀಜ? ಇಲ್ಲಿ ನಾವು 3-4 ಮಟನ ತೆಗೆದ ಸರ್. 4 ಕ್ವಿಂಟಲ್ ಅಂದರೆ ಈಗ 4.5 ನೀವು 5,000 ಆದ್ರೆ 20,000 ಆಗುತ್ತೆ. ಆಗುತ್ತೆ ಸರ್, ಒಂದು ಎಕರೆಗೆ 20,000. ಹೌದು ಸರ್. ಮತ್ತೆ ಲಾಭದಾಯಕ ಅನಿಸುತ್ತೆ ನಿಮಗೆ? ನಮ್ಮ ಇದ್ರೊಳಗೆ ಲಾಭ ಅನಿಸುತ್ತೆ ಸರ್, ಅಷ್ಟೇನು ಖರ್ಚಿಲ್ಲದ ಅಷ್ಟು. ಅಂದರೆ ನೀರು ಬಿಟ್ಟು ಬಂದುಬಿಟ್ರೆ ಸರ್, ನಿಮ್ಮ ಹಿಂಗೆ ಮುರೇ ಹೊಡೆದು ನೀರು ಬಿಟ್ರೆ ನಾವು ಅಲ್ಲಿ ಇರೋಕೆ ಬೇಕಾಗಲ್ಲ, ತನ್ನಷ್ಟು ತಾನು ಹೋಗ್ತದೆ. ಅಂದರೆ ಬೇರೆ ಒಂದು ಔಷಧ ಒಂದು ಖರ್ಚುನೂ ಜಾಸ್ತಿ ಇರಲ್ಲ. ಆಮೇಲೆ ಮುಂದಿನ ಬೆಳಗ್ಗೆ ನಾವು ಫಲವತ್ತತೆ ಇರ್ತದೆ ಸರ್ ಅದು. ಈ ಬೀಜ ಅಲ್ಲದೆ ಎಲ್ಲಿನೂ ಔಷಧಿಯುಕ್ತ ಒಂದು ವಸ್ತು ಅದು? ಹೌದು ಸರ್. ಅದನ್ನು ಬೇರೆ ಯಾವುದಕ್ಕಾದ್ರೂ ಉಪಯೋಗ ಮಾಡ್ಬೋದೇನು? ಅದನ್ನು ಕೇಳ್ತಿದ್ದಾರೆ ಸರ್, ಅವ್ನು ದುಂಡು ಗಿಡಕ್ಕೆ ನಮ್ಮ ಕೈಲೆ ಆಗಲ್ಲ ಸರ್, ಎಲ್ಲ ಎಲೆ ಉದುರಿ ಒಳಗೆ ಹೋಗ್ಬಿಡುತ್ತೆ. ಅದು ಕೆಜಿ ವಾರ ತೊಗೊಂತಾರ ಕೊಡ್ತೀರಿ ಅಂತ ಕೇಳ್ತಾರೆ ಸರ್. ಅದನ್ನು ದುಂಡ್ಗೆ ಇಟ್ಟರು ಅಷ್ಟು ನಮಗೆ ಲಾಭ ಸಿಗಲ್ಲ ಸರ್. ಏನು ಕಡಿಮೆ ಬೆಲೆಗೆ ತೊಗೊಂತಾರೆ? ಅದು ತೂಕ ಆಗೋದಲ್ಲ ಸರ್, ಕಡಿಮೆ ಬೆಲೆ ಅಂದ್ರೇನು ಅವು ಹಗುರ ಆಕತಿ. ಅವನು ಬರೇ ಗಾಳಿಗೆ ಹೋಗಿ ಹೊಡೆದು ನಿಲ್ಲಿಸಿದ್ರೆ 1-10 ಕೆಜಿ ಬಂದರೆ ಅದು ವಜ್ಜಿ ಆಗ್ತದೆ ಸರ್. ಅದು ಅಂದರೆ ಅದನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗ ಸರ್. ಆಮೇಲೆ ಕಡ್ಡಿ ಕೂಡ ಇದೆ ಸರ್, ಅದನ್ನು ಇನ್ನೂವರೆಗೆ ಕೇಳಿದಿಲ್ಲ. ಅದು ಏನಾರ ಬಂದ ಅಂದರೆ ನಮಗೆ ಅದು ಕೂಡ ಲಾಭ ಅನ್ನಿಸ್ತದೆ ಸರ್. ಅದು ತುಳಸಿ ಏನೋ ಮಣೆ ಇದು ಸರ ಮಾಡ್ತಾರ ಅಂತಾರೆ ಸರ್, ನಾವು ಅದನ್ನು ನಾವು ಕೇಳಿಲ್ಲ. ಆದರೆ ಕಾಂಡ ಅದನ್ನು ಉಪಯೋಗಿಸ್ತಾರ ತುಳಸಿ ಎಲ್ಲ. ನೀವು ಯಾವುದೇ ಒಂದು ಭಾಗ ತಗೊಂಡ್ರೂ ಅದು ಔಷಧ ಇರೋಂಥ ಒಂದು ಅದ ಸರ್. ನೀವು ಯಾವುದೇ ಒಂದು ಭಾಗ ತಗೊಂಡ್ರೆ ಅದೇನು ವೇಸ್ಟ್ ಅಲ್ಲ. ವೇಸ್ಟ್ ಏನಲ್ಲ ಸರ್, ನಾವು ಅವಾಗೆಲ್ಲ ಸಣ್ಣರಿದ್ದಾಗ ಸರ್ ಈ ಡ್ರಿಂಕ್ಸ್ನೊಳಗೆ ಯಾವ ಕೂಲ್ ಡ್ರಿಂಕ್ಸ್ ಅವಕ್ಕೆ 1-2 ಕಾಳು ಹಾಕಿ ಅವ ಅಳ್ಳೆ ಹೂವು ಅಳ್ದಂಗೆ ಇದು ಒಂದು ಬೆಳ್ಳಗೆ ಅಳ್ಕೊಂಡು ಒಳ್ಳೆ ಕಲರ್ ಕಲರ್ನೊಳಗೆ ಹಾಕಿದಾಗ ಅದು ಒಳ್ಳೆ ಡಿಸೈನಾಗಿ ಕಾಣ್ತದೆ ಸರ್. ಅವಾಗ ಜಾತ್ರೆಗೊಳಕ್ಕೆ ಅವನ್ನ ಹಾಕ್ತಿದ್ರು, ರೈ ಖುಷಿಯಾಗಿ ಕುಡಿತಿದ್ರು ಅವಾಗ ಜನ. ಈಗ ಅದು ಇಲ್ಲ. ಇವನ್ನ ನಿಮ್ಮಿಂದ ತಗೊಂಡೋಗ್ತಾರಲ್ಲ ಅವರು, ಅವ್ರದ್ದೇನು ಫ್ಯಾಕ್ಟ್ರಿಗೆ ಇದು ಮಾಡ್ತಾರೆ, ಅದು ಮುಂದೆ ಎಲ್ಲಿ ಅವನ್ನ ಮಾರಾಟ ಮುಂದೆ ಅವ್ರು ಎಲ್ಲಿ ಮಾರಾಟ ಮಾಡ್ತಾರೆ ಅನ್ನೋದು ಅವ್ರು ಹೇಳ್ವಲ್ಲ ಸರ್. ಅವರು ನಾವು ಹೈದರಾಬಾದ್ ಕಳಿಸ್ತೀವಿ ಆಗ ಈಗ ಅಂತಾರೆ ಸರ್ ಅವರು. ನಾವು ಇದು ಹಾರ್ಟಿಕಲ್ಚರ್ ಬೆಂಗಳೂರೊಳಗೆ ಹೋಗಿದ್ವಿ ಸರ್ ಒಂದು ಸರಿ. ಹೋದಾಗ ನಾವು ಅದ್ರ ಬಗ್ಗೆ ಕೇಳಿದ್ವಿ, ರೇಟ್ ಏನೋ ಜಾಸ್ತಿ ಐತೇನು ಸರ್ ಅದು. ಆದರೆ ರೈತರಿಗೆ ನೇರವಾಗಿ ಕೊಡೋಲ್ಲ ಇವರು, ಏನು ಇದು ನಾವು ಏನು ರೀ ಇದು ಎಂಥ ಪದ್ಧತಿ ಅಂತಾರಲ್ಲ ಸರ್, ಪೇಟೆಂಟ್ ತೊಗೊಂತದೆ ಸರ್. ಆ ಪದ್ಧತಿ ಒಳಗೆ ನಾವು ಅವ್ರ ಕಡೆಯಿಂದ ತೊಗೊಂಡು ನಾವು ವ್ಯಾಪಾರ ಮಾಡ್ಕೊಂತೀವಿ ಸರ್. ಅಷ್ಟು ನೇರವಾಗಿ ನೀವೇ ಬೆಳೆದು ನೀವೇ ಮಾರಾಟ ಮಾಡೋ ಒಂದು ಜಾಲ ಸಿಕ್ಕ ಅಂದ್ರೆ ನಮಗೆ ಲಾಭ ಇದೆ ಸರ್. ಅದು ಅದು ಆ ರೀತಿಯಲ್ಲಿ ಆ ಒಂದು ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ಬೋದು ಮಾಡ್ಬೋದು ಸರ್. ಮಾಡಿದೆ ನಾನು ನಾನು ಬೆಂಗಳೂರು ಅದಕ್ಕಾಗಿನೇ ಹೋಗಿದ್ದೆ ನಾನು. ಆದರೂ ಕೂಡ ಅಲ್ಲಿ ಆ ತೋಟಗಾರಿಕೆ ಇಲಾಖೆ ಒಳಗೆ ಬೆಂಗಳೂರು ಇದನ್ರಿ ಅದು ಎಂತ ಇದ್ರಿ .com ಯಾವ್ದೋ ಇದೈತೆ ಸರ್ ಅದು .com ಆ ಸಂಸ್ಥೆಯೊಳು ಕರೆಸಿದ್ರು ಸರ್. ಅದು ವ್ಯಾಪಾರ ಇದ್ರು ಔಷಧಿ ವ್ಯಾಪಾರದ ಇದಕ್ಕೇ ಕರೆ ಕಳಿಸಿದ್ರು ಸರ್. ಅದ್ರ ಬಗ್ಗೆ ಹೇಳಿದ್ರೆ ಅವ್ರು ಇಂಗ್ಲೀಷಲ್ಲೇ ಮಾತಾಡೋರು. ನಾನು ಎದ್ದು ನಿಂತು ಕನ್ನಡದಲ್ಲಿ ಮಾತಾಡಿ ನಮಗೆ ಅರ್ಥ ಆಗೋದಲ್ಲ. ಅಲ್ಲಿ ವ್ಯವಹಾರಸ್ಥರು ಬಂದಿದ್ರೆ ಹೊರತು ನಮ್ಮ ರೈತರು ಯಾರು ನಾವೋ ಒಂದು 10 ವ್ಯವಹಾರಸ್ಥರು ಹೋಗಿದ್ವಿ. ಆವಾಗ ನಮಗೆ ಅನ್ನಿಸ್ತು ಇವ್ರು ರೈತರಿಗೆ ಯಾರು ಹೆಲ್ಪ್ ಮಾಡಲ್ಲ ಅನ್ನೋದು. ಯಾಕಂದರೆ ನೀವು ತುಳಸಿ ತೊಗೊಂಡ್ರೆ ನೀವು ಬಹಳಷ್ಟು ಮನುಷ್ಯನಿಗೆ ಒಂದು ಏನು ಅಸ್ತಮಾ ಇರ್ಬೋದು ಅಥವಾ ನೆಗಡಿ ಕೆಮ್ಮು ಇದಕ್ಕೆಲ್ಲ ಭಾಳಷ್ಟು ಉಪಯೋಗವಾಗಂಥ ಒಂದು ಅದೇ ಸರ್. ಆದರೆ ಅದ್ರೊಳಗೆ ಓಡಾಡಿ ಸರ್ ಒಂದು 1/2 ಕಿಲೋಮೀಟ್ರ್ ಅಷ್ಟು ಸ್ಮೆಲ್ ಇರ್ತದೆ ಸರ್ ಅದು ಆ ಹೊಲಗೊಳಗೆ ಹೂ ಹಳದೊಳಗೆ ಭಾರಿ ಇದು ಆ ಮನುಷ್ಯನ ಒಂದು ಉಲ್ಲಾಸ ಇರ್ತಾನೆ ಸರ್. ಅದು ಮಾತ್ರ ನಾವು ಇದು ಅನಿಸಿದೆ ಸರ್ ಆರೋಗ್ಯ ಬಗ್ಗೆನೂ ಒಳ್ಳೆಯದದು. ಈಗ ಬೇರೆಯವರು ಈಗ ಹೊಲ ಇದ್ದರು ನೀರಾವರಿ ಅನುಕೂಲ ಇದ್ದರು ಯಾರೋ ಒಬ್ಬರು ನಾನು ತುಳಸಿ ಬೆಳಿಬೇಕಪ್ಪ ಅಂತ ಒಂದು ಮನಸ್ಸು ಮಾಡಿದಂಥ ಒಬ್ಬ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್? ಆ ಬೆಳೆ ಹಾಕ್ಯಂಡ್ರೆ ಭಾಳ ಲಾಭದಾಯಕನೂ ಇದೆ ಸರ್. ಅದಕ್ಕೆ ಖರ್ಚು ಕಡಿಮೆ ಅದನ್ನು ಹಾಕೊಳ್ಳೋದು ಉತ್ತಮ. ನಮ್ಮಲ್ಲಿ ರೈತರಿಗೆ 10-20 ಹಾಕ್ತದಾರೆ ಸರ್ ವರ್ಷ ಇದ್ದಾರೆ 2 ಊರೊಳಗೆ. ಅದನ್ನು ನಾವು ಬಿಟ್ಟಿಲ್ಲ. ಒಂದೊಂದು ವರ್ಷ ಮಳೆ ಆದಾಗ ಲಾಸ್ ಆಕತಿ ಆದರೆ ಕೂಡ ಹಾಕ್ಯಂತಾನೆ ಅದೇ ಒಂದಿಟ್ಟು ನಾವು ಬಿಟ್ಟಿಲ್ಲ ಸರ್ ಅದನ್ನು. ಮಳೆ ಬಂದರೆ ಅಲ್ಲ ತೊಂದರೆ ಆಗುತ್ತೆ ಅದಕ್ಕೆ ಲೇಟ್ ಆಗ್ತದೆ ಸರ್. ಅದನ್ನು ಹಾಕೋದ ಬೆಳೆ ನಾವು ಒಟ್ಟು ಲೇಟ್ ಆಗ್ತಿದ್ದೇವೆ. ಏನೋ ಹಿಂಗಾರಿ ಮಳೆಗಳು ಏನಾರ ಜನವರಿಯಿಂದ ಏನಾರ ತಟ್ಟಿದ್ರೆ ಮಾತ್ರ ನಾವು ಲಾಸ್ನೊಳಗೆ ಹೋಗ್ತೇವೆ. ಅದು ಆಗಲಿಲ್ಲ ಅಂದರೆ ನಮಗೆ ಲಾಭದಕ್ಕೆ ಇದೆ ಸರ್. ಸಾಮಾನ್ಯವಾಗಿ ನೀವು ಯಾವ ಒಂದು ತಿಂಗಳಿಂದ ಅದನ್ನು ಪ್ರಾರಂಭ ಮಾಡ್ತಾರೆ ಸಜಾ ಅಂದರೆ ಅಗೆ ಹಾಕೋದ್ರಿಂದ ಹಿಡಿದು ಯಾವ ತಿಂಗಳಲ್ಲಿ ಅಗೆ ಹಾಕ್ತಾರೆ? ಸೆಪ್ಟೆಂಬರ್ನೊಳಗೆ ಹಾಕ್ತದೆ ಸರ್. ಸೆಪ್ಟೆಂಬರ್ 25 ಅಕ್ಟೋಬರ್ನೊಳಗೆ ಹಚ್ಬೋದು ಸರ್. ಅಷ್ಟರೊಳಗೆ ನಾವು ಅದನ್ನು ನಾಟಿ ಮಾಡ್ಕೊಂತೇವೆ ಸರ್. ಅದು ಬೆಳೆ ಬರೋದು ನೋಡಿರಿ ಅದು ಸೆಪ್ಟೆಂಬರ್ ಹಚ್ಚಿದ್ರೆ ಮಾರ್ಚು ಅಲ್ರಿ ಏಪ್ರಿಲ್ ಜನವರಿ ಫೆಬ್ರವರಿ ಮಾರ್ಚ್ ಒಳಗೆ ಬರ್ತದೆ ನೋಡಿ ಸರ್ ಕಟಾವು ಯಾಕೈತೆ ಸರ್. ಹೆಚ್ಚು ಕಡಿಮೆ 6 ತಿಂಗಳಾಗುತ್ತೆ. 6 ತಿಂಗಳಾಗುತ್ತೆ ಸರ್. ಒಳ್ಳೆಯದು ಕೊಡ್ರಿ, ನಿಮ್ಮ ಒಂದು ತುಳಸಿಯ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರಿ, ಅದಕ್ಕಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತುಳಸಿ ಕೃಷಿ ಕುರಿತು ಶ್ರೀ ಗಂಗಾಧರ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳೋಣ ರೈತರಿಗೆ ಸಲಹೆ. ಗ್ರಾಮೀಣ ಭಾರತದಲ್ಲಿ ಆಡು ಸಾಕಾಣಿಕೆ ಒಂದು ಮುಖ್ಯವಾದ ಆದಾಯ ತರುವಂಥ ಚಟುವಟಿಕೆ ಆಗಿದೆ. ದೇಶೀಯ ಆಡುಗಳು ಬೇರೆ ಬೇರೆ ಪರಿಸರ ಹಾಗೂ ವಾತಾವರಣಗಳಿಗೆ ಹೊಂದಿಕೊಳ್ಳುವ ಗುಣ ಪಡೆದಿರ್ತವೆ. ಹೆಣ್ಣು ಆಡು 1 ವರ್ಷ ವಯಸ್ಸಿನಲ್ಲಿ ಗರ್ಭ ಧರಿಸಬಹುದು. ಒಂದು ಉತ್ತಮ ಆಡು 6-8 ವರ್ಷಗಳವರೆಗೆ ಮರಿಗಳನ್ನು ಹಾಕಬಹುದು ಮತ್ತು ಹಾಲನ್ನು ಕೊಡಬಲ್ಲದು. ನಮ್ಮ ದೇಶಿ ಆಡು 1 ಸೂಲಿನಲ್ಲಿ ಸುಮಾರು 60-90 ಕಿಲೋಗ್ರಾಂ ಹಾಲು ಅಲ್ಲದೆ ಉತ್ತಮ ಗುಣಮಟ್ಟದ ಮಾಂಸವನ್ನು ಕೊಡ್ತವೆ. ಆದ್ದರಿಂದಲೇ ಆಡನ್ನು ಬಡವರ ಕಾಮಧೇನು ಅಂತ ಹೇಳಲಾಗುತ್ತೆ. ಆಡು ಸಾಕಾಣಿಕೆಯಿಂದಾಗುವಂಥ ಪ್ರಯೋಜನಗಳು ಅಂತಂದರೆ, ಆಡು ಸಾಕಾಣಿಕೆಯನ್ನು ಒಂದು ಮುಖ್ಯ ಅಥವಾ ಉಪಕಸುಬನ್ನಾಗಿ ರೈತರು, ರೈತ ಕಾರ್ಮಿಕರು, ಗ್ರಾಮೀಣ ನಿರುದ್ಯೋಗಿ ಯುವಕರು ಅಲ್ಲದೆ ಇತರ ಉದ್ಯೋಗಸ್ಥರು ಅಳವಡಿಸಿಕೊಳ್ಳಬಹುದು. ಆಡು ಸಾಕಾಣಿಕೆಗೆ ಹೆಚ್ಚಿನ ಹಣ ಬೇಕಾಗಿಲ್ಲ. ಆಡುಗಳನ್ನು ಸಾಕೋದಕ್ಕೆ ಹೆಚ್ಚು ವೆಚ್ಚದ ಕಟ್ಟಡ ಆಗಲಿ ಸಲಕರಣೆಗಳಾಗಲಿ ಬೇಕಾಗೋದಿಲ್ಲ. ಆಡುಗಳು 15-17 ತಿಂಗಳ ವಯಸ್ಸಿನಲ್ಲಿ ಹಾಲು ಕೊಡೋದಕ್ಕೆ ಪ್ರಾರಂಭ ಮಾಡ್ತವೆ. ಮಾಂಸದ ಸಲುವಾಗಿ 5-9 ತಿಂಗಳಲ್ಲಿ ಬೆಳೆದು ತಯಾರಾಗ್ತವೆ. ಹಾಗೆ ತ್ವರಿತವಾಗಿ ಸಂತಾನೋತ್ಪತ್ತಿ ಮಾಡ್ತವೆ. ಪ್ರತಿ ಸುಲಕ್ಕೆ 1-2 ಮರಿಗಳನ್ನು ಇವು ಹಾಕ್ತವೆ. ಆಡುಗಳು ಆಹಾರ ಸೇವಿಸುವ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಒಂದು ಆಕಳು ತಿನ್ನುವಂಥ ಆಹಾರದಲ್ಲಿ 5 ಆಡುಗಳನ್ನು ಸಾಕಬಹುದು. ಆಡಿನ ಹಾಲು ಆರೋಗ್ಯಕ್ಕೆ ಮತ್ತು ಔಷಧಿಗಾಗಿ ಬಹಳ ಸೂಕ್ತವಾಗಿದೆ. ಆಡಿನ ಗೊಬ್ಬರ, ಮೂತ್ರ ಭೂಮಿಗೆ ಮತ್ತು ಸಾವಯವ ಕೃಷಿ ಪದ್ಧತಿಯಲ್ಲಿ ಬಹಳ ಬೇಡಿಕೆಯನ್ನು ಹೊಂದಿರುತ್ತೆ. ಆಡುಗಳ ಸಾಕಾಣಿಕೆಯಿಂದ ವರ್ಷವಿಡೀ ಕೆಲಸ ಮತ್ತು ಆದಾಯವನ್ನು ಕೂಡ ಪಡೆಯಬಹುದು. ನಮ್ಮ ರಾಜ್ಯದಲ್ಲಿ ಪ್ರಚಲಿತದಲ್ಲಿರುವಂಥ ಮುಖ್ಯ ತಳಿಗಳು ಅಂತಂದರೆ ಡೆಕ್ಕಣಿ, ಉಸ್ಮಾನಾಬಾದಿ, ಮಲಬಾರಿ,